ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನು ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1098ಕ್ಕೆ ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಚನ್ನಗಿರಿ ತಾಲೂಕು ಅರಿಶಿನಘಟ್ಟದ ರೈತ ಚಂದ್ರಶೇಖರಪ್ಪ ಹೆಚ್ಬಿ ಅವರ ಹೂವಿನ ಮತ್ತು ಅಡಿಕೆ ಕೃಷಿ ಅನುಭವ ಕುರಿತ ಸಂದರ್ಶನ ಕೇಳಿ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇಂದು ಚನ್ನಗಿರಿ ತಾಲೂಕು ಅರಿಶಿನಘಟ್ಟದಲ್ಲಿದ್ದೀವಿ. ಇಲ್ಲಿ ನಮ್ಮೊಂದಿಗೆ ರೈತರಾದಂತಹ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮಲ್ಲಿರ್ತಕ್ಕಂತಹ 3.5 ಎಕರೆ ಜಮೀನಿನಲ್ಲಿ ಅಡಿಕೆ ಕೃಷಿ, ಭತ್ತ ಹಾಗೂ ಹೂವಿನ ಕೃಷಿ ಕೂಡ ಮಾಡಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಶೇಖರ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಚಂದ್ರಶೇಖರ್ ಅವರೇ, ತಮ್ಮಲ್ಲಿರ್ತಕ್ಕಂತಹ 3.5 ಎಕರೆ ಜಮೀನಿನಲ್ಲಿ ಇಷ್ಟೆಲ್ಲ ಕೃಷಿ ಮಾಡಿದ್ದೀನಿ ಅಂತ ಹೇಳಿದ್ರಿ, ಆ ಕೃಷಿ ಒಂದು ಅನುಭವವನ್ನ ಹೇಳೋದಾದ್ರೆ. ಸರ್, 3.5 ಎಕರೆ ಅದು ದೊಡ್ಡದಾದಂತಹ ಭೂಮಿ ಏನಲ್ಲ, ತುಂಬಾನೇ ಚಿಕ್ಕದು. ಅದರಲ್ಲಿ ನಾವು ನಮಗೆ ಕೈಲಾದಷ್ಟು ಮಟ್ಟಿಗೆ ಎಷ್ಟೆಷ್ಟು ಬರುತ್ತೋ ಅಷ್ಟು ನೆಲದಲ್ಲಿ ಯಾವ್ಯಾವ ತಳಿ ಉತ್ತಮನೋ ಅವ್ಯಾವ ತಳಿನ ಬೆಳ್ಕೊಂತ ಹೋಗ್ತಾ ಇದೀವಿ. ಅದರಲ್ಲಿ ಅಡಿಕೆನೂ ಇದೆ, ಭತ್ತನೂ ಇದೆ, ಹೂವು ಇದೆ. ಅಡಿಕೆ ಭತ್ತ ಇವೆಲ್ಲ ಅಡಿಕೆ ವರ್ಷದ ಬೆಳೆ, ಭತ್ತ 6 ತಿಂಗಳ ಬೆಳೆ. ಹೂವು ಆದ್ರೆ ನಾವು ಕಂಟಿನ್ಯೂ ಆಗಿ ಮಾಡಬಹುದು. ಒಂದು ಅದು ಎಷ್ಟು 45 ದಿನಕ್ಕೆ ಫಸಲು ಸಿಗುತ್ತೆ, ಅದು 1 ತಿಂಗಳವರೆಗೂ ಫಸಲು ಸಿಗುತ್ತೆ. ತೆಗೆದು ಮತ್ತೆ ಹಂಗೆ ಕಂಟಿನ್ಯೂ ಮಾಡಬಹುದು ಹೂವು ಆದ್ರೆ. ಹಂಗಾಗಿ ಹೂವಿನ ಕಡೆನೂ ಸ್ವಲ್ಪ ಆಸಕ್ತಿ ಬೆಳೀತು, ಹೂವಿನ ಕೃಷಿನೂ ಮಾಡ್ತಾ ಇದೀವಿ. ನಾವು ಚೆಂಡು ಹೂವನ್ನೇ ಅತಿ ಹೆಚ್ಚಾಗಿ ಬೆಳೀತಾ ಇದೀವಿ. ಚೆಂಡು ಹೂವು ಯಾಕೆ ಅಂತ ಅಂದ್ರೆ ಎಲ್ಲಾ ಕಾಲದಲ್ಲೂ ಎಲ್ಲಾ ಇದಕ್ಕೂ ಬಳಸ್ತಾರೆ, ಹಾಗಾಗಿ ಅದಕ್ಕೆ ಬೇಡಿಕೆ ಇದೆ, ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ. ಈಗ ಮಳೆಗಾಲ ಇರೋದ್ರಿಂದ ಈ ಸಾರಿ ಹೂವಿನ ಕೃಷಿ ಇಲ್ಲ, ಸಸಿಗಳೆಲ್ಲ ಕರಗೋಗಿದಾವೆ ಮಳೆ ಹೆಚ್ಚಾಗಿ. ಹಂಗಾಗಿ ಈ ಸರಿ ಭತ್ತ ಮತ್ತೆ ಇದು ಇಲ್ಲ, ಅಡಿಕೆ ಒಂದನ್ನೇ ನಂಬ್ಕೊಂಡಿದೀವಿ ಸದ್ಯ. ಹೂವಿನ ಕೃಷಿಗೆ ನಾವು ಹೂವು ದಾವಣಗೆರೆಯಿಂದ ಬೀಜ ತರ್ತಿದ್ವಿ ಸರ್. ದಾವಣಗೆರೆ ತಂದು ನರ್ಸರಿಗಳಲ್ಲಿ ಸಾಕ್ಲಿಕ್ಕೆ ಕೊಡ್ತಾ ಇದ್ವಿ ಸಸಿನ. ಅಲ್ಲಿ 50 ಪಸವನ್ನು ಸಸಿ ಸಾಕ್ ಕೊಡ್ತಾರೆ. ಬೀಜ ನಮಗೆ 100 ಗ್ರಾಮ್ ಪಾಕೆಟ್ ಸಿಗುತ್ತೆ. 1.5 ಸಾವಿರದಿಂದ ನಾವು ಆಯ್ಕೆ ಮಾಡಿದಂತ ತಳಿ 2.5 ಸಾವಿರ 3 ಸಾವಿರದವರೆಗೂ ಪಾಕೆಟ್ ಇದಾವೆ ಬೀಜ. ಒಂದು ಪಾಕೆಟ್ ಬೀಜದಲ್ಲಿ 1,000 ಸಸಿ ಸಿಗ್ತಾವ ನಮಗೆ. ಅವನ್ನ ತಂದು ನರ್ಸರಿಲಿ 50 ಪಸವನ್ನು ಸಾಕಕ್ ಕೊಡ್ತೀವಿ. 20 ದಿನದವರೆಗೂ ಅವರು ಸಾಕಿ ಅವ್ರನ್ನ ಸಸಿಗಳನ್ನ ನಮಗೆ ಕೊಡ್ತಾರೆ. ಸಸಿಗಳನ್ನ ತಂದು ನಾವು ಸಾಲ್ ಮಾಡಿ ನಾಟಿ ಮಾಡ್ತೀವಿ. ನಾಟಿ ಮಾಡಿ 45 ದಿವಸಕ್ಕೆ ಫಸ್ಲಿಗೆ ಬರುತ್ತೆ. ಫಸ್ಲಿಗೆ ಬರೋದಕ್ಕಿಂತ ಮುಂಚೆ ಅದಕ್ಕೆ ಈ ಜಿಗಿ ರೋಗ ಅಂತಂದು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಕಾನ್ಫಿಡರ್ ಅಂತ ಒಂದು ಔಷಧಿ ಬರುತ್ತೆ ಸರ್. ಅದನ್ನ ಸ್ಪ್ರೇ ಮಾಡಿ ಗೊಬ್ಬರ ಕೊಟ್ಟು ದನಿಂಗ್ ಗೊಬ್ಬರನೂ ಹಾಕಿ ನಾವು 45 ದಿನದವರೆಗೂ ನಾವು ಕಾಪಾಡಿದ್ರೆ 45 ದಿನಕ್ಕೆ ಮೊಗ್ಗೆ ಬರುತ್ತೆ. ಮೊದಲನೇ ಮೊಗ್ಗು ಬರೋದನ್ನ ಚಿವುಟಿದ್ರೆ ಗಿಡ ಅತಿ ಹೆಚ್ಚು ಬೆಳೆಯೋದಿಲ್ಲ, ಅದು ನೆಲದಲ್ಲೇ ಅಳ್ಕೊಂಡು ಹೂವಿನ ಇಳುವರಿ ಜಾಸ್ತಿ ಸಿಗುವಂತ ಸಂಭವ ಇರುತ್ತೆ. ಹಾಗಾಗಿ ಅದನ್ನ ಮೊದಲನೇ ಕುಡಿ ತುದಿದು ಚಿವುಟಿ ಅದನ್ನ ಸಾಕೋ ವ್ಯವಸ್ಥೆ ಮಾಡ್ತೀವಿ ಹೊಲದಲ್ಲಿ. ಅದನ್ನು ಹೂವಿನ ಕೃಷಿ 45 ದಿನದಿಂದ ನಮಗೆ ಹೂವು ಸಿಗುತ್ತೆ. ಹೂವನ್ನ ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೂ 2-3 ಕೆಜಿ ಕೊನೆಯಾಗೋವರೆಗೂ 2-3 ಕೆಜಿ ಹೂವು ಸಿಗುತ್ತೆ. 1 ಕೆಜಿ ಹೂವಿಗೆ ನಮಗೆ ಸೀಸನ್ ಇದ್ರೆ ಹಬ್ಬಗಳಲ್ಲಿ ಇಂಥ ಟೈಮಲ್ಲಿ 40-50 ರೂಪಾಯಿ 80 ರೂಪಾಯಿ ತನಕನೂ ಕೆಜಿ ಕೊಟ್ಟಿದ್ದೀವಿ. ಈ ಹೂವು ಬೆಳಿಲಿಕ್ಕೆ ಆಸಕ್ತಿ ಹೇಗೆ ಬಂತು? ಸರ್, ಹೂವು ನಾವು ಹೊರಗಡೆ ದಾವಣಗೆರೆ ಅಲ್ಲಿ ಇಲ್ಲಿ ಹಬ್ಬ ಹರಿದಿನಗಳಲ್ಲಿ ತರಕ್ ಹೋದಾಗ ತುಂಬಾನೇ ರೇಟ್ ಇತ್ತು. ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ನಮ್ಮ ಭೂಮಿಲಿ ಅಂತ ಅಂದು, ಈ ಬೇರೆ ಬೆಳೆ ಬೆಳೆಯಲಿಕ್ಕೆ ಅವಕಾಶ ಇಲ್ಲದಂತ ಟೈಮಲ್ಲಿ ನಮಗೆ ನೀರಿನ ಅನುಕೂಲ ಇತ್ತಲ್ಲ, ಹಾಗಾಗಿ ಹೂವಿನ ಕಡೆ ಮನಸ್ಸು ಹೊಳ್ತು. ಅದು 3 ತಿಂಗಳು ಬೆಳೆಯಲ್ಲ, ಹಾಗಾಗಿ ಅದ್ರ ಕಡೆ ಆಸಕ್ತಿ ಮೂಡ್ತು. ಅದನ್ನ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಯಶಸ್ಸು ಕೂಡ ಕಂಡಿದ್ವಿ ಸರ್. ಅಂದ್ರೆ ಹೂವಿನ ಪ್ರಯತ್ನ ಮಾಡಿದ್ರೆ, ಆದ್ರೆ ನೀವು ಚೆಂಡುವೇ ಬೆಳಿಬೇಕು ಅಂತ ಯಾಕೆ ಆಸಕ್ತಿ ಬಂತು? ಚೆಂಡು ಹೂವಿನಲ್ಲಿ ಅತಿ ಹೆಚ್ಚಾಗಿ ಕೆಲಸ ಕಡಿಮೆ ಸರ್, ಅದರಲ್ಲಿ ರೋಗಗಳು ಸ್ವಲ್ಪ ಕಡಿಮೆ, ಹೂವಿನ ಇಳುವರಿ ಜಾಸ್ತಿ ಇರುತ್ತೆ. ಅದರಲ್ಲಿ ಬಣ್ಣಕ್ಕೋಗೋ ಹೂವು ಅಂತ ಇರುತ್ತೆ, ಅದು ಫ್ಯಾಕ್ಟ್ರಿ ಅವ್ರು ಕೊಡ್ತಾರೆ, 5-6 ರೂಪಾಯಿ ಕೆಜಿ ನೀರು ಹಾಕೊಂಡು ಕೊಳತ್ರು ಹೂ ತಗೊಂಡು ಹೋಗ್ತಾರೆ. ನಾವು ಮಾಡಿದ್ದ ಹೂವು ಅಲ್ಲ, ಹಬ್ಬ ಹರಿದಿನಗಳಿಗೆ ಬಳಸೋ ಅಂತ. ಅದು ಹೂವಿನ ಹೆಸರು ಈ ಯೆಲ್ಲೋ ಕಲರ್ ಬರುತ್ತಲ್ಲ, ಅದು ಆ ಹೂವಿನ ಬೀಜನ ತಂದು ಸಂಸ್ಕರಣೆ ಮಾಡಿ ಸಾಕಿ ಅದನ್ನ ಬೆಳೆಸ್ತಾ ಇದೆ ಸರ್. ಅಂದ್ರೆ ಅವಾಗ್ಲೇ ಹೇಳ್ಬೇಕಾದ್ರೆ ತಳಿ ಅಂತ ಹೇಳಿದ್ರೆ ಯಾವ ತಳಿ ಹೂವು ಇದು? ಸರ್, ಈ ತಳಿ ಬಂದ್ಬಿಟ್ಟು ಯೆಲ್ಲೋ ರೆಡ್ ಅಂತಂದ್ ಬರುತ್ತೆ. ನಾವು ಬೇಜಾನು ತಳಿ ಇದಾವ ಸರ್, ನಾವು ಅದೊಂದು ಮಾತ್ರ ಬೆಳೀತಾ ಇದೀವಿ. ಇಳುವರಿ ಚೆನ್ನಾಗಿರುತ್ತೆ, ನಮ್ಮ ನೆಲಕ್ಕೆ ಆ ತಳಿ ಹೊಂದ್ಕೊಂಡಿದೆ. ಅದರಿಂದ ನಮಗೆ ಲಾಸ್ ಆಗಿಲ್ಲ. ಬೇರೆ ತಳಿ ಅಂತ ಅಂದ್ರೆ ಬಿಳಿ ಚೆಂಡಿ ಹೂವನ್ನು ಸಹಿತ ಒಂದು ಸಾರಿ ತಂದಿದ್ವಿ. ಅದೇನಾಯ್ತು, ಮಳೆಗಾಲ ಅತಿ ಹೆಚ್ಚಾದಾಗ ಹೂಗಳೆಲ್ಲ ಮಣ್ಣಾಗದು, ಗಿಡ ಅತಿ ಎತ್ತರ ಬೆಳೆಯಲ್ಲ ಅದು. ಹಂಗಾಗಿ ಈ ಗಿಡ ಆದ್ರೆ ನೆಲದಿಂದ ಎತ್ತರನೂ ಬೆಳೆಯುತ್ತೆ, ಹೂವು ಮಣ್ಣಾಗಲ್ಲ. ಮಳೆ ಬಂದಾಗ ನೀರು ಸಿಡಿದು ಹೂವು ಮಣ್ಣಾಗಲ್ಲ. ಬೇರೆ ಅಂದ್ರೆ ಎತ್ತರ ಬೆಳೆಯಲ್ಲ, ಇದನ್ನು ಗಿಡ ಅತಿ ಎತ್ತರ ಬೆಳೆಯುತ್ತೆ. ಅದಕ್ಕೋಸ್ಕರ ಇದನ್ನೇ ಉಪಯೋಗಿಸ್ತಾ ಇದ್ವಿ. ಎತ್ತರ ಅಂದ್ರೆ ಎಷ್ಟೆತ್ತರ? 2.5-3 ಅಡಿವರೆಗೂ ಬೆಳೆಯುತ್ತೆ ಸರ್ ಗಿಡ. ಬೇರೆ ಅಂದ್ರೆ 1 ಅಡಿನೆ ಅಳ್ಕೊಂತವೆ, 1 ಅಡಿ ಎತ್ತರ ಬಂದು ಅಳ್ಕೊಂತವೆ. ಅಂದ್ರೆ ಈ ಒಂದು ಕೃಷಿ ಪದ್ಧತಿಯಲ್ಲಿ ಹೇಳೋದಾದ್ರೆ, ಇದು ಗಿಡನ ಮಡಿ ಮಾಡಿ ಸಸಿ ಮಾಡಿ ಅಂತ ಭೂಮಿನೆಲ್ಲ ಹದಗೊಳಿಸ್ಕೊಳ್ಳೋದು, ಅದೆಲ್ಲ ಯಾವ ರೀತಿ ಮಾಡ್ತೀರ? ಅದೆಲ್ಲ ಸರ್ ಈಗ ಹಳೆ ಕಾಲದ ತರ ಬೇಸಾಯ ಗೀಸಾಯ ಏನು ಇಲ್ಲ. ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರ್ ಅಲ್ಲಿ ಹೊಡ್ಕೊಂಡು ಮಡಿ ಮಾಡ್ಕಂತೀವಿ. ಬೀಜ ಇನ್ನೇನು ನಾವು ಸಾಕಲ್ಲ ಸರ್ ಇಲ್ಲಿ ಮಡಿ ಮಾಡಿ, ಯಾಕೆಂದ್ರೆ ಇಲ್ಲಿನ ವಾತಾವರಣಕ್ಕೆ ಸರಿಯಾಗಿ ಬರಲ್ಲ. ನಾವು ಪರದೆ ಕಟ್ಟಿ ಸಾಕಲ್ಲ, ಬಿಸಿಲು ಮಳೆ ಈ ವಾತಾವರಣದಲ್ಲಿ ಗಿಡ ತುಂಬಾನೇ ಸತ್ತೋಗ್ತವೆ. ಹಾಗಾಗಿ ಏನ್ ಮಾಡ್ತೀವಿ, ನರ್ಸರಿಗೆ ಕೊಟ್ಬಿಡ್ತೀವಿ ಸಾಕ್ಲಿಕ್ಕೆ. ಅವರು ಪರದೆ ಹಾಕಿ ಒಳಗೆ ಸಾಕ್ ಕೊಡ್ತಾರಲ್ಲ, ಅಲ್ಲಿನ ವಾತಾವರಣ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಸಾಕ್ ಕೊಡ್ತಾರೆ. ಹಂಗಾಗಿ ಅಲ್ಲೇ ಕೊಟ್ಬಿಡ್ತೀವಿ. ಅವರು ಕೋಕೋ ಫ್ರೂಟ್ ಹಾಕಿ ಸಾಕ್ತಾರೆ, ನಮ್ಮಲ್ಲ ಇದು ಇರಲ್ಲ ಫೆಸಿಲಿಟೀಸ್. ಹಂಗಾಗಿ ಅವ್ರಿಗೆ ಕೊಡ್ತೀವಿ ಸಾಕ್ಲಿಕ್ಕೆ. ಅಂದ್ರೆ ಆ ಒಂದು ಪರದೆ ಒಳಗಡೆ ಇರ್ತಕ್ಕಂತಹ ಗಿಡನ ತಾವು ತಂದು ಬಯಲಲ್ಲಿ ಹಾಕಿ ಸಾಕ್ತೀರಾ, ಅವಾಗ ಗಿಡಕ್ಕೇನು ತೊಂದರೆ ಆಗಲ್ಲ? ಇಲ್ಲ ಇಲ್ಲ, 20 ದಿನದ ನಂತರ ಅದು ನಾಟಿ ಮಾಡಕ್ ಯಾವತ್ತು ಯೋಗ್ಯವಾಗಿರುತ್ತೋ ಅವತ್ತನ್ನು ನಾಟಿ ಮಾಡಿದ್ರೆ ಗಿಡಕ್ಕೆ ಸಾಯೋ ಸಂಭವ ಇದೇ ಇರುತ್ತೆ ಸರ್. ಅದರಲ್ಲಿ 100-90 ಉಳಿತವೆ, ಹೋಗ್ತವೆ ವಾತಾವರಣದಲ್ಲಿ. ಒಂದು 10 ಹೋಗೆ ಹೋಗ್ತವೆ, ಎಲ್ಲವೂ ಬರಲ್ಲ. 100-90 ಭಾಗ ನಮಗೆ ಉಪಯೋಗನೇ ಆಗುತ್ತೆ. ಹೂವಿನ ಕೃಷಿಗೆ ಯಾವ ರೀತಿ ಭೂಮಿ ಇದ್ರೆ ಒಳ್ಳೇದು, ಯಾವ ರೀತಿ ವಾತಾವರಣ ಇದು ಅಪೇಕ್ಷೆ ಪಡೋದು ಸರ್? ಅತಿ ಹೆಚ್ಚು ಮಳೆ ಆದ್ರೂ ಕಷ್ಟ, ಅತಿ ಹೆಚ್ಚು ಬಿಸಿಲಾದ್ರೂ ಕಷ್ಟ ಸರ್. ಭೂಮಿ ತುಂಬಾನೇ ಮಿದು ಬಿದ್ರೆ ಬಹಳ ಒಳ್ಳೇದು, ಯಾಕೆಂದ್ರೆ ನಡುವೆ ನಮಗೆ ಕಳೆ ತೆಗಿಯಕ್ಕೋ ಇನ್ನೊಂದಕ್ಕೋ ಎಲ್ಲದಕ್ಕೂ ಅನುಕೂಲ ಇರುತ್ತೆ. ಈ ವಾತಾವರಣ ಅತಿ ಹೆಚ್ಚು ಬಿಸಿಲಿತ್ತು ಅಂದ್ರೆ ಗಿಡಕ್ಕೆ ನಾವು ನೀರು ಕೊಡ್ತಾ ಇದ್ದಾಗ ನಾವು ಮೇಲೆ ಎಷ್ಟೇ ನೀರು ಕೊಟ್ಟರು ಮೇಲಿನ ಶಾಖ ಗಿಡನ ಬತ್ತೋದ ರೀತಿ ಮಾಡುತ್ತೆ. ಅನುಕೂಲವಾಗಿ ಅಂತ ಅಂದ್ರೆ ಈ ತಣ್ಣನೆ ವಾತಾವರಣ ಒಳ್ಳೇದು ಹೂ ಬೆಳೀಲಿಕ್ಕೆ. ಅತಿ ಹೆಚ್ಚು ಮಳೆನೂ ಆಗಬಾರದು, ಅತಿ ಹೆಚ್ಚು ಬಿಸಿಲು ಆಗಬಾರದು. ಅಂದ್ರೆ ಹೂವಿನ ಕೃಷಿಗೆ ನಾಟಿ ಯಾವಾಗ ಮಾಡಿದ್ರೆ ಸೂಕ್ತವಾಗಿ ನಿಮಗೆ ಇಳುವರಿ ಬರುತ್ತೆ? ಸರ್ ನಾವು ಈ ತಿಂಗಳು ಆ ತಿಂಗಳು ಅಂತ ಏನಿಲ್ಲ ಸರ್, ಹಬ್ಬ ಹರಿದಿನಗಳು ನೋಡಿ ನಮ್ಮ ಮಾಲು ಮಾರಾಟ ಆಗಕ್ ಯೋಗ್ಯ ಯಾವತ್ತು ದಿನಗಳು ಸಿಗ್ತವೋ, ಶ್ರಾವಣ ಗಣೇಶನ ಹಬ್ಬಗಳು ಈ ದಸರಾ ಈ ಮೂಮೆಂಟ್ ಅಲ್ಲಿ ಆ ದಿವಸಕ್ಕೆ ನಮಗೆ ಬೆಳೆ ಬರೋ ತರ ನಾವು ಮಾಡ್ಕೊಂತೀವಿ. ಅದು ನಿಮಗೆ ಅನುಭವನ ಅಥವಾ ಬೇರೆಯವ್ರು ಹೇಳಿದ್ ಕೇಳಿದ್ದ? ಇಲ್ಲ ಸರ್, ಅದು ನಾವು ಇಲ್ಲಿ ಹಾಕಿದ ಅನುಭವ. ಯಾಕೆಂದ್ರೆ ಅನ್ ಸೀಸನ್ ಅಲ್ಲಿ ನಾವು ಹೂ ತಗೊಂಡೋಗಿ ಎಲ್ಲೇ ಮಾರಾಟ ಮಾಡಕೋದ್ರು 10 ರೂಪಾಯಿಗೂ ಕೇಳಲ್ಲ, 20 ರೂಪಾಯಿಗೂ ಕೇಳಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನ ಜನ ಬಳಸ್ತಾರ ಹೊರತು ಅವಶ್ಯಕತೆ ಇಲ್ಲ ಅಂದ್ರೆ ಅದ್ರ ಸುದ್ದಿ ಯಾರು ಬರಲ್ಲ. ಅವಶ್ಯಕತೆ ಯಾವತ್ತಿರುತ್ತೋ ಆ ಮೂಮೆಂಟ್ ಗೆ ಮಾತ್ರ ಬೆಳಿತೀವಿ. ಅಂದ್ರೆ ಈ ಗಿಡನ ಹೂವನ್ನ ತರಕ್ಕಿಂತ ಮುಂಚಿತವಾಗಿ ಬೇರೆಯವ್ರ ಕಡೆ ಕೊಟ್ಟು ಗಿಡ ಮಾಡಿಸ್ತೀನಿ ಅಂತ ಹೇಳಿದ್ರಿ, ಅದಕ್ಕೂ ನಿಮ್ಮ ತೋಟಕ್ಕೂ ಎಷ್ಟು ಅಂತರ? ನಾವು 8 ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ. ಅದು ಸಸಿ ಸಾಕ್ ಕೊಡೋದು ದೇವರಳ್ಳಿ ಅಂತಂದು, ಅಲ್ಲಿ ಕೊಟ್ಟಿದ್ದೆ ಅಲ್ಲಿ ಸಾಕ್ ಕೊಡ್ತಾರಲ್ಲ ಗಿಡ, ನಾವು ಹಚ್ಚೋಕೆ ನೆಲನ ಹದಗೊಳಿಸಿದ ಮೇಲೆ ಅಲ್ಲಿಂದ ತಂದು ಇಲ್ಲಿ ನಾಟಿ ಮಾಡ್ತೀವಿ ಸಸಿಗಳನ್ನ. ಅವರು ಅಲ್ಲಿ ಸಾಕೋ ರೀತಿ ಏನಿದೆಯಲ್ಲ, ಅವರೇ ಫೋನ್ ಮಾಡ್ತಾರೆ ಅಂದ್ರೆ ನಾಟಿಗೆ ನಿಮ್ಮ ಸಸಿ ಬಂದಿದ್ದಾವೆ ಅಂತ. ನಾವು ಕೊಟ್ಟಿದ್ದು ಏನ್ ಡೇಟ್ ಇರುತ್ತೋ ಅಲ್ಲಿಂದ 20 ದಿವಸಕ್ಕೆ ಅವರಲ್ಲಿ ಹಾಕಿ 20 ದಿವಸಕ್ಕೆ ನಮಗೆ ಫೋನ್ ಮಾಡ್ತಾರೆ. ನಾವು ಆ ಟೈಮಿಗೆ ಕರೆಕ್ಟ್ ಆಗಿ ಭೂಮಿನ ಹದಗೊಳಿಸ್ಕೊಂಡು ನಾವು ಹಚ್ಚಲಿಕ್ಕೆ ಏನ್ ಸಾಲ್ ಬೇಕು ಬದುಕು ಕಟ್ಕೊಂಡು ಆಮೇಲೆ ನಂತರ ಹೋಗಿ ಸಸಿ ತರ್ತೀವಿ. ಸಸಿ ತರೋದ್ರಲ್ಲೂ 2 ರೀತಿ ಇರುತ್ತೆ, ಅವರು ಟ್ರೇನ್ ಅಲ್ಲಿ ಬೆಳೆದಿರ್ತಾರೆ ಕೋಕೋ ಫ್ರೂಟ್ ಹಾಕಿ. ನಾವು ಟ್ರೇ ಮೂಲಕನೂ ತರಬಹುದು, ಇಲ್ಲ ನಾವು ಇವತ್ತು ತಂದು ಇವತ್ತೇ ನಾಟಿ ಮಾಡ್ತೀವಿ ಅನ್ನಂಗಿದ್ರೆ ಸಸಿಗಳನ್ನ ಕಿತ್ತು ನೀಟಾಗಿ ಪ್ಯಾಕ್ ಮಾಡ್ಕೊಡ್ತಾರೆ ಸರ್, ಅದರಲ್ಲೂ ತರಬಹುದು. ಟ್ರೇ ತರೋದು ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ನಾವ್ ಈಗ 1,000 ಸಸಿ ಅಂತ ಅಂದ್ರೆ ಏನಿಲ್ಲ ಅಂದ್ರು ಒಂದು 12-13 ಟ್ರೇ ಬರುತ್ತೆ. ಒಂದು ಟ್ರೇನ್ ಅಲ್ಲಿ 98 ವರ್ಗೂ ಸಸಿ ಬರುತ್ತೆ, 11-12 ಟ್ರೇ ಬರುತ್ತೆ. ಅವನ್ ಟ್ರೇನ್ ಇಟ್ಕೊಂಡ್ಬರಕ್ಕೆ ನಾವು ವ್ಯವಸ್ಥೆ ಬೇರೆ ಮಾಡ್ಕೋಬೇಕಾಗುತ್ತೆ, ಯಾಕೆಂದ್ರೆ ಸಸಿ ಮುರಿಬಾರದು, ಅವನ್ನ ಮಡಚ್ಕೊಂಡ್ ತರಕ್ ಬರಲ್ಲ, ಟ್ರೇನ್ ಹಂಗೆ ತರಬೇಕು. ನಾವು ಇವತ್ತು ನಾಟಿ ಮಾಡ್ತೀವಿ ಅನ್ನಂಗಿದ್ರೆ ಅಲ್ಲಿಂದ ಕಿತ್ತೆ ತರಬಹುದು, ಅವರು ಟ್ರೇ ಕೊಟ್ಟಿದ್ದಕ್ಕೆ ದುಡ್ಡಿಸ್ಕೊಂತಾರೆ, ಇಲ್ಲ ಒಂದು ವಾಪಸ್ ಕೊಟ್ಟು ಬರಬೇಕು ಹೋಗಿ. ಇದು 2 ಕೆಲಸ ಆಗುತ್ತೆ, ನಾವು ನಾಟಿ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲಿಂದ ಕೀಳಿಸ್ಕೊಂಡು ಅದನ್ನ ಹಂಗೆ ನೀಟಾಗಿ ಒಂದು ಚೀಲದಲ್ಲಿ ಪ್ಯಾಕ್ ಮಾಡ್ಕೊಂಡ್ಬಂದು ಇಲ್ಲಿ ಬಿಚ್ಚಿ ಹಂಗೆ ನಾಟಿ ಮಾಡುದು. ಭೂಮಿನ ಹದಗೊಳಿಸಬೇಕಾದ್ರೆ ಏನೇನು ಮಿಶ್ರಣ ಮಾಡ್ತೀರಾ ಭೂಮಿಗೆ? ಸರ್ ನಾವು ಅದಕ್ಕೆ ದನಿ ಗೊಬ್ಬರ ಹಾಕಿರ್ತೀವಿ, ಅದನ್ನ ಬಿಟ್ಟರೆ ಬೇರೆ ಮತ್ತೇನು ಹಾಕೋದಿಲ್ಲ. ಭೂಮಿಗೆ ದನಿ ಗೊಬ್ಬರ ಹಾಕಿ ಮಿಶ್ರಣ ಮಾಡಿ ಭೂಮಿನ ಹದ ಮಾಡ್ಕಂತೀವಿ. 2-3 ಸಾರಿ ಹೊಡೆದು ಭೂಮಿ ಮೆತ್ತಗ್ ಮಾಡ್ಕೊಂಡು ನಾವು ಸಸಿ ನಾಟಿ ಮಾಡ್ಬೇಕಾರೆ ನೀರು ಬಿಡ್ತೀವಿ. ನೀರು ಬಿಟ್ಟು ಭೂಮಿ ತೇವಾಂಶ ಇದ್ದಾಗ ನಾಟಿ ಮಾಡ್ತೀವಿ, ಯಾಕೆಂದ್ರೆ ಸಸಿಗಳು ಬೇರೆ ಇಳ್ಕೊಂಡು ಹತ್ತಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಇದಕ್ಕೆ ನೀರು ಕೂಡ್ಕೊಂಡೇ ನಾಟಿ ಮಾಡ್ತೀವಿ ಸರ್. ಈ ಒಣ ನೆಲದಲ್ಲಿ ನೆಟ್ಟು ಮಣ್ಣು ದುಂಡು ಮಾಡಿ ಆಮೇಲೆ ನೀರಾಸ ಅಂತ ವ್ಯವಸ್ಥೆ ಇಲ್ಲ. ನಾವು ಭೂಮಿ ಹದ ಮಾಡಿ ಸಾಲ್ಗಟ್ಟಿರ್ತೀವಲ್ಲ ಅದಕ್ಕೆ ನೀರು ಬಿಟ್ಟು ಭೂಮಿ ಹಸಿ ಇದ್ದಾಗಲೇ ನಾಟಿ ಮಾಡ್ತೀವಿ. ಕೈಯಲ್ಲೇ ಹಿಂಗಂದು ಇಡೋದು ಗಿಡ ಜಾಸ್ತಿ ಏನು ಆಳಕ್ಕೆ ನೀಡಕ್ ಹೋಗಲ್ಲ ಅದನ್ನ ಗಿಡ, ಯಾಕೆಂದ್ರೆ ನಾವು ನಾಟಿ ಮಾಡುವಂತ ಮೂಮೆಂಟ್ ಅಲ್ಲದು ಒಂದು 5-6 ಇಂಚು ಎತ್ತರ ಇರಬಹುದು ಸಸಿ. ಆ ಸಸಿದ ಬೇರಿನ ತೆಗಿತೀವಿ, ಕೈಯಲ್ಲೇ ಹಿಂಗಂದು ನಾಟಿ ಮಾಡ್ತೀವಿ, ಯಾಕೆಂದ್ರೆ ಭೂಮಿ ಅದ ಇರುತ್ತೆ ಮೆತ್ತಗಿರುತ್ತೆ, ಕೈಯಲ್ಲೇ ಒಂದು ಇಡ್ತೀವಿ. ಅದಕ್ಕೆ ಅಂತ ಮತ್ತೆ ಆಳುವ ಗುಂಡಿ ಅಂತ ತೆಗಿಯಕ್ ಹೋಗಲ್ಲ ಸರ್. ಅಂದ್ರೆ ಅಂತರ ಎಷ್ಟೆಷ್ಟು ಅಡಿ ಇಡ್ತೀರ? 2.5-3 ಅಡಿ ಒಂದು ಸಸಿಗೆ ಅಂತರ ಇಡ್ತೀವಿ ಸರ್. ಸಾಲು ಸಾಲು ಸರ್ ಮೂರಡಿ ಸಾಲಿಗೆ, ಸಾಲಿಂದ ಸಾಲಿಗೆ ಮೂರಡಿ, ಗಿಡದಿಂದ ಗಿಡಕ್ಕೆ ಎರಡೂವರೆ ಅಂದ್ರೆ ಮೂರಡಿ. ಅಂದ್ರೆ ನಿಮ್ಮ ಪ್ರಕಾರವಾಗಿ ಒಂದು ಎಕರೆಗೆ ಎಷ್ಟು ಗಿಡ ನೀವು ನಾಟಿ ಮಾಡ್ತೀರಿ ಸರ್? ನಾವು ಒಂದ್ ಎಕರೆಗೆ ಕರೆಕ್ಟ್ ಆಗಿ ನೀಟ್ ಆಗಿ ಹಾಕ್ತಿವಿ ಅಂದ್ರೆ ಓಕು ಎಲ್ಲದನ್ನು ಇದನ್ನ ತೆಗೆದು ಒಂದೂವರೆಯಿಂದ 2,000 ನಾಟಿ ಮಾಡಿದ್ರೆ ಉತ್ತಮ ಸರ್ ಒಂದ್ ಎಕರೆಗೆ. ಈಗ ಸುಮ್ನೆ 1/2 ಎಕರೆ ಅರ್ಧ ಎಕರೆ ಮಾಡೋದಕ್ಕಿಂತ ಒಂದ್ ಎಕರೆಗೆ ಸಂಪೂರ್ಣ ನಾಟಿ ಮಾಡಿದ್ರೆ ನಮಗೆ ಇಳುವರಿ ಚೆನ್ನಾಗಿ ಸಿಕ್ತು ಅಂದ್ರೆ ಹೂವು ಸೇಲ್ ಆಗ್ತವೆ. 1/2 ಎಕರೆ ಮಾಡ್ಕೊಂಡು ಒಂದ್ 50 ಕೆಜಿ ಹೂವು ಎಲ್ಲೋ ತಗೊಂಡು ಮಾರಾಟ ಮಾಡಕ್ಕೂ ಆಗಲ್ಲ. ಇಲ್ಲಿಂದ ನಾವು ದಾವಣಗೆರೆ ಮಾರ್ಕೆಟಿಗೆ ಹೋಗ್ತಿವಿ. ನಾವು ಇಲ್ಲಿಂದ ಹೋದಾಗ ಅಲ್ಲೇನ್ ಮಾಡ್ತಾರೆ, ನಮಗೆ ಕಮಿಷನ್ ಮೇಲೆ ನಮಗೆ ಕೊಡ್ತಾರೆ ಮಾರಾಟ ಮಾಡ್ಲಿಕ್ಕೆ. ಅವ್ರಿಗೆ 100 ರೂಪಾಯಿ 100 ರೂಪಾಯಿಗೆ 100 ರೂಪಾಯಿ ಕಮಿಷನ್ ಕೊಡ್ಬೇಕು ಮಾರ್ಕೆಟ್ ಅಲ್ಲಿ. ತಕ್ಕಡಿ ಎಲ್ಲದನ್ನು ಅವರೇ ಕೊಡ್ತಾರೆ, ನಾವೇ ಕುಂತು ಮಾರಾಟ ಮಾಡಬೇಕು, 100 ರೂಪಾಯಿ ಅವ್ರಿಗೆ ಕಮಿಷನ್ ಕೊಡ್ಬೇಕು ಅಂತ ಇದ್ರದಿಂದ ನಾವು 50 ಕೆಜಿ ಬೆಳ್ಕೊಂಡು ತಗೊಂಡೋಗಿ ಇಲ್ಲಿಂದ ಅಲ್ಲಿಗೆ ಮಾರಾಟ ಮಾಡಕ್ಕಾಗಲ್ಲ. ತಗೊಂಡೋಗೋದು ಮಾಡೋದು 50 ಕಿಲೋಮೀಟರ್ ಆಗುತ್ತೆ ದಾವಣಗೆರೆ. ಹೆಚ್ಚಾಗಿ ಮಾಡಿದ್ರೆ ಆದಾಯನೂ ಹೆಚ್ಚಾಗಿ ನೋಡಬಹುದು, ತಗೊಂಡೋಗಿ ಮಾರಾಟನೂ ನೀವು ಮಾರಾಟಕ್ಕೂ ಅನುಕೂಲ ಆಗುತ್ತೆ. ಅಂದ್ರೆ ಎಕರೆಗಟ್ಟಲೆ ಬೆಳಿಬೇಕು. ಹೆಚ್ಚಾಗಿ ಬೆಳೆದಷ್ಟು ನಮಗೆಲ್ಲಕ್ಕೂ ಅನುಕೂಲ ಆಗುತ್ತೆ. ಅಂದ್ರೆ ಈಗ ನಿಮ್ಮ ಪ್ರಕಾರವಾಗಿ ಫಾರಂ ಇಂದ ಗಿಡನ ತಂದ್ರಿ, ನೆಟ್ರಿ, ಸಾಲಿಂದ ಸಾಲ್ ಮಾಡಿದ್ರಿ, ಆ ಒಂದು ಗಿಡದ ನಿರ್ವಹಣೆ ಯಾವ ರೀತಿ ಮಾಡ್ತೀರ ಸರ್? ನಾವು ಅದು ಸಸಿ ಹಚ್ಚಿ ಒಂದು ವಾರಕ್ಕೆ ಗೊಬ್ಬರ ಕೊಡ್ತೀವಿ ಸರ್. 20, 20, 10, 26, 26 ಯಾವ್ದಾದ್ರೂ ಗೊಬ್ಬರ ಕೊಡ್ಬಹುದು. ಆಮೇಲೆ ಗಿಡ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋಂತ ಮೂಮೆಂಟ್ ಅಲ್ಲಿ ಹೇಳಿದ್ನೆಲ್ಲ ಜಿಗೆ ರೋಗ ಅಂತೇಳಿ ಆ ಟೈಮಲ್ಲಿ ಔಷಧಿ ಸ್ಪ್ರೇ ಮಾಡಬಹುದು. ಗಿಡಗಳು ಹೆಚ್ಚು ಬೆಳವಣಿಗೆ ಹೊಂದಲಿಕ್ಕೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಹುಳುಗಳು ಹತ್ತವೆ, ಇವು ಗಿಡ ಹೂವಿಗೆ ಬಂದಾಗ ಹುಳುಗಳದು ಒಂದು ಸ್ವಲ್ಪ ಕಾಟ ಆಗುತ್ತೆ. ಯಾಕೆಂದ್ರೆ ಸೀಪ್ರು ಹೂವು, ಆ ಟೈಮಲ್ಲಿ ನಾವು ಕೀಟನಾಶಕನ ಸಿಂಪಡಣೆ ಮಾಡಲೇಬೇಕು. ಮಿನಿಮಮ್ 8-10 ದಿನಕ್ಕೆ ಒಂದೇ ಸರಿ ಬಹಳ ಗೊಬ್ಬರ ಕೊಡೋದ್ರಿಂದ ಗಿಡಕ್ಕೂ ಎಫೆಕ್ಟ್ ಆಗುತ್ತೆ. ಸ್ವಲ್ಪ ಸ್ವಲ್ಪನೆ 8-10 ದಿನ ಸಿಕ್ಕ ಒಂದು ಸಾರಿ ಗಿಡಕ್ಕೆ ನೀವು ಗೊಬ್ಬರ ಕೊಡಬಹುದು. ಸ್ವಲ್ಪನೆ ಒಂದು ಟೀಸ್ಪೂನ್ ಅಷ್ಟು, ಒಂದೊಂದು ಟೀಸ್ಪೂನ್ ಅಷ್ಟು ಗೊಬ್ಬರ ಕೊಟ್ಕೊಂತ ಇದ್ರೆ ಪೌಷ್ಟಿಕಾಂಶನೂ ಸಿಗ್ತಾ ಇರುತ್ತೆ, ಔಷಧಿನೂ ಸ್ಪ್ರೇ ಮಾಡ್ತಾ ಇರ್ತೀವಿ. ಒಂದೇ ಸರಿ ಕೊಟ್ಟು 20 ದಿನ ಕಾಯದ, 10 ದಿನಕ್ಕೊಂದ್ಸರಿ 2 ಟೈಮಲ್ಲಿ ಕೊಟ್ಟರು ಒಳ್ಳೇದು. ಆತರ ಕೊಡೋದ್ರಿಂದ ಗಿಡಕ್ಕೆ ಏನು ಲಾಭ? ಏನು ಲಾಭ? ಗಿಡಗಳು ಅಚ್ಚುಗೆ ಅತಿ ಹೆಚ್ಚಾಗಿ ಬರ್ತವೆ. ಆಮೇಲೆ ಹೂವಿನ ಇದನ್ನ ಮೊಗ್ಗು ಹೆಚ್ಚಾಗಿ ಬರ್ತವೆ, ಅದಕ್ಕೂ ಒಂದು ಔಷಧಿ ಸಿಗುತ್ತೆ ಮೊಗ್ಗುಗಳು ಹೆಚ್ಚಾಗಿ ಅರಳಲಿಕ್ಕೆ, ಅದನ್ನು ಸ್ಪ್ರೇ ಮಾಡಬಹುದು. ಅಚ್ಚುಗಿರ್ತವೆ ಗಿಡ, ನಮ್ಮ ನೀರು ಕೊಟ್ಕೊಂಡು ನಾವು ಗೊಬ್ಬರ ಹಾಕೋದ್ರಿಂದ ಹೆಚ್ಚಿನ ಇಳುವರಿನೂ ಎಕ್ಸ್ಪೆಕ್ಟ್ ಮಾಡಬಹುದು. ಗಿಡನ ಎಷ್ಟು ಬಂದ ನಂತರವಾಗಿ ನೀವು ಹೂವನ್ನು ಎಕ್ಸ್ಪೆಕ್ಟ್ ಮಾಡ್ತೀರ ಸರ್? ನಾವು ಹಚ್ಚಿ 40 ದಿನಕ್ಕೆ ಹೂವಿಗೆ ಬರುತ್ತೆ ಸರ್ ಗಿಡ. ಹೂವಿಗೆ ಬಂದಾಗ ಮೊದಲನೇ ಮೊಗ್ಗು ಅಂತ ಆಗ್ಲೇ ಹೇಳ್ದಾಗೆ ಆ ಮೊದಲನೇ ಮೊಗ್ಗುನ್ನ ಚಿವುಟಿದ್ರೆ ಗಿಡ ರೆಂಬೆ ಕಂಬೆ ಹೆಚ್ಚಾಗಿ ಹೊಡ್ಕೊಂಡು ಗಿಡದ ಆಕಾರನೂ ದಪ್ಪ ಆಗುತ್ತೆ. ಈ ಒಂದು ಅದನ್ನ ಹಂಗೆ ಇದು ಮಾಡಿಬಿಟ್ರೆ ಗಿಡ ಇನ್ನೂ ಎತ್ತರ ಬೆಳೆಯುತ್ತೆ. ಅವಾಗ ಆ ಕಡೆ ಈ ಕಡೆ ಅಳ್ಕೊಂಡಲ್ಲ ಹೆಚ್ಚು ಗಿಡ. ನಮಗೆ ಇಳುವರಿ ಬೇಕು ಅಂದಾಗ ಆ ಮೊದಲನೇ ಮೊಗ್ಗುನ್ನ ಚಿವುಟಿದ್ರೆ ಗಿಡ ಆದಷ್ಟು ಹೆಚ್ಚು ಅಗಲಾಗ ಅಳ್ಕೊಂಡು ಬೆಳ್ಕೊಂತವೆ, ಅವನ್ನ ಇದು ಮಾಡಬಹುದು. ನೀರಿನ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರಾ ಸರ್? ನೀರಿನ ನಿರ್ವಹಣೆ ನೆಲದ ತೇವಾಂಶ ನೋಡ್ತೀವಿ. ನೆಲ ಒಣಗಿತೆ ಅಂತ ಅಂದಾಗ 10 ದಿವಸಕ್ಕಾದ್ರೂ ನೀರು ಕೊಡ್ಬೇಕು, ಇಲ್ಲ ಬೇಡ ಇನ್ನು ನಡೆಯುತ್ತೆ ಅಂದ್ರೆ 15 ದಿವಸಕ್ಕಾದ್ರೂ ಒಂದೊಮ್ಮೆ ನೀರು ಕೊಡ್ಲೇಬೇಕಾಗತ್ತೆ. 15 ದಿವಸಕ್ಕೊಂದ್ಸರಿ ನೀರು ಕೊಡ್ಲೇಬೇಕು. ನೀವು ಹಾಯ್ ನೀರು ಹಾಕ್ತೀರಾ ಅಥವಾ ಡ್ರಿಪ್ ಮಾಡಿದ್ರಿ? ಇಲ್ಲ ಹಾಯ್ ನೀರು ಸರ್, ಹಾಯ್ ನೀರು ಹಾಸ್ತೀವಿ. ನಮಗೆ ಡ್ರಿಪ್ಗೆ ಅನುಕೂಲ ಇಲ್ಲ, ಹಾಯ್ ನೀರನ್ನೇ ಬಿಡ್ತಾ ಇದೀವಿ. ಅದ್ರ ನಂತರವಾಗಿ ಎಷ್ಟು ಬರುತ್ತೆ ಒಂದು ಎಕರೆಗೆ ತಾವು ಅನ್ಕೊಂಡಂಗೆ ಇಳುವರಿ ಸರ್? ಎಕರೆಗೆ ಅಂತ ಟೋಟಲ್ ಮಾಡೋದಲ್ಲ, ಯಾಕೆಂದ್ರೆ ಒಂದೇ ದಿವಸಕ್ಕಲ್ಲ, ಹೂ ಸಿಕ್ಕು 1 ತಿಂಗಳವರೆಗೂ ಮಾರಾಟ ಮಾಡಿರ್ತೀವಿ. ಒಂದು ಗಿಡಕ್ಕೆ ನಾವು ಏನಿಲ್ಲ ಅಂದ್ರು ಬೀಜ ತಂದು ನರ್ಸರಿಲಿ ಹಾಕಿ ಇಲ್ಲಿ ಹಾಕಿ ನಿರ್ವಹಣೆ ಮಾಡ್ಲಿಕ್ಕೆ ನಮಗೆ 3-4 ರೂಪಾಯಿ ಖರ್ಚು ಬರುತ್ತೆ ಒಂದು ಗಿಡಕ್ಕೆ. ನಾವು ಒಂದು ಗಿಡದಿಂದ ಕೊನೆಯಾಗೋವರೆಗೂ 2 ಕೆಜಿ ಹೂವನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರು ನಮಗೆ 30-40 ರೂಪಾಯಿ ಸಿಕ್ಕರು. ಒಂದು ಗಿಡಕ್ಕೆ 70-80 ರೂಪಾಯಿ ಸಿಗುತ್ತೆ ನಮಗೆ. ನಾವು 10 ರೂಪಾಯಿ ಖರ್ಚು ಕಳೆದ್ರು ಒಂದು ಗಿಡಕ್ಕೆ 60-70 ರೂಪಾಯಿ ದುಡ್ಡು ಸಿಗುತ್ತೆ ಸರ್ ಒಂದು ಗಿಡಕ್ಕೆ ನಮಗೆ. ಓವರ್ಆಲ್ ಮಾತಾಡಿದಾಗ ಒಂದು ನಿಮ್ಮ ಒಂದು ಎಕರೆಗೆ ಎಷ್ಟು ನೀವು ಲಾಭ ತಡ್ಕೊಂತೀರಿ ಖರ್ಚು ಕಳೆದ ಸರ್? ಒಂದು ಸಾರಿ ನಾವು ರೇಟ್ ಬಿದ್ದು ಸಹಿತ ಒಂದು 60,000 ವರೆಗೂ ಲಾಭ ಮಾಡಿದ್ವಿ ಒಂದು ಎಕರೆಯಲ್ಲಿ 3 ತಿಂಗಳಿಗೆ. ಇಳುವರಿ ಹೆಚ್ಚಾಗಿದ್ರೆ ಅದು 1,00,000 ಆಗ್ಬಹುದು, 1.5 ಲಕ್ಷ ಆಗ್ಬಹುದು. ನಮಗೆ ಸಿಗ ರೇಟ್ ಮೇಲೆ ಡಿಪೆಂಡ್, ಮಾರ್ಕೆಟ್ ಮೇಲೆ ಡಿಪೆಂಡ್ ಇರುತ್ತೆ ಸರ್ ಅದು ನಮ್ಮ ಲಾಭ. ಅಂದ್ರೆ ಇಳುವರಿ ಹೆಚ್ಚಾಗ್ಲಿಕ್ಕೆ ಏನ್ ಮಾಡ್ತೀರಿ ಅಥವಾ ಇಳುವರಿ ಕಡಿಮೆ ಆದಾಗ ಯಾನಕ್ಕೋಸ್ಕರ ಕಡಿಮೆ ಆಯ್ತು ಅಂತ ಅನ್ಕೋತೀರಿ ಸರ್? ಇಳುವರಿ ನಾವು ನಿರ್ವಹಣೆ ಮಾಡೋದ್ರ ಮೇಲಿರುತ್ತೆ, ಗೊಬ್ಬರ ಔಷಧಿ ಪ್ರತಿಯೊಂದ್ರು ನಿರ್ವಹಣೆ ಮಾಡಿದ ಮೇಲಿರುತ್ತೆ. ಅದಕ್ಕೆ ಎಲ್ಲದಕ್ಕೂ ಮೀರಿ ವಾತಾವರಣ ಸರ್, ಪ್ರಕೃತಿ ಮುಂದೆ ನಾವು ಯಾರು ಅಲ್ಲ. ಅತಿವೃಷ್ಟಿ ಅನಾವೃಷ್ಟಿ ರೈತರು ಬಾಳಲ್ಲಿ ಇದ್ದಿದ್ದೆ ಸರ್. ಅದು ಹೆಂಗೆ ಅಂದ್ರೆ ಇವತ್ತು ನಮಗೆ ಪ್ರಕೃತಿ ಸಹಾಯ ಮಾಡ್ತು ಅಂತ ಅಂದ್ರೆ ಹೆಂಗ್ ಬೇಕಾದ್ರೂ ಇಳುವರಿ ತೆಗಿಬಹುದು, ಇಲ್ಲ ಅದರಿಂದ ಏನೇ ತೊಂದರೆ ಆಗಿ ಇಳುವರಿ ಅದರಿಂದನೂ ಕಡಿಮೆ ಆಗ್ಬಹುದು. ಅದು ನಾವು ಮಾಡ್ತೀವೋ ಅವ್ರು ಮಾಡ್ತೀವೋ ದೇವ್ರಿಗೆ ಬಿಟ್ಟಿದೆ ಸರ್ ಅದು. ಅಂದ್ರೆ ನೀವು ಬೆಳೀತಕ್ಕಂತಹ ಈ ಚೆಂಡು ಏನಕ್ಕೆ ಉಪಯೋಗ ಆಗುತ್ತೆ ಸರ್? ನಾವು ಈಗ ಸದ್ಯ ಬೆಳೀತಾ ಇರೋಂತ ಹೂವು ಅಲಂಕಾರಕ್ಕೆ ಮಾತ್ರ ಬಳಸ್ತಾ ಇದಾರೆ ಸರ್. ಗೃಹ ಪ್ರವೇಶಗಳಿಗೆ, ಹಬ್ಬ ಹರಿದಿನಗಳಲ್ಲಿ ವಾಹನಗಳಿಗೆ, ಬೇರೆ ಪೂಜಾ ಕಾರ್ಯಕ್ರಮಗಳಿಗೆ ಇಂಥದಕ್ಕೆ ಬಳಕೆ ಆಗ್ತಾ ಇರೋದು. ನಾವು ಬೆಳೆಯಂತ ಹೂವು ಈ ಬಣ್ಣಕ್ಕೂ ಅದಕ್ಕೂ ಯಾವ್ದಕ್ಕೂ ಹೋಗಲ್ಲ, ಅಲಂಕಾರಕ್ಕೆ ಮಾತ್ರ ಉಪಯೋಗಕ್ಕೆ ಹೋಗುತ್ತೆ. ಏನಕ್ಕೋಸ್ಕರ ನೀವು ಆ ಥರದ್ದು ಹಾಕಿಲ್ಲ ಸರ್? ಆ ಹೂವನ್ನು ಅದನ್ನು ಒಂದು ಸಾರಿ ಬೆಳೆದಿದ್ವಿ. ಅದು ಹೊಲದಲ್ಲಿ ಹೆಂಗಾಯ್ತು ಅಂದ್ರೆ 5 ರೂಪಾಯಿ 10 ರೂಪಾಯಿ ಕೇಳೋದು ದಿಕ್ಕಿರಲ್ಲ. ಹಬ್ಬ ಹುಣ್ಣಿದಲ್ಲಿ ಇದನ್ನ 50 ರೂಪಾಯಿ ಕೇಳಾರ ಅದನ್ನ 5 ರೂಪಾಯಿಗೂ ಕೇಳಲ್ಲ ಸರ್. ಹೂವಿಗೆ ಗಿಡಸ್ತನ ಇರಲ್ಲ ಅದು. ಈ ಹೂವೇನಿದೆ ಹಳದಿ ಹೂವು, ನಾವು ಇವತ್ತು ಬೆಳೆದ್ರೆ ಅದನ್ನ ನಾವು ಅಲಂಕಾರಕ್ಕೆ ಹಾಕಿದ್ರೆ 4-5 ದಿನ ಅದು ಏನ್ ಹೊಳಪಿರುತ್ತೋ ಅದೇ ಹೊಳಪಿರುತ್ತೆ, ಕಳ್ಕನಲ್ಲ ಆ ಹೊಳಪು. ಅದು ಇವತ್ತು ಗಿಡದಿಂದ ಕಿತ್ವಿ ಅಂದ್ರೆ ನಾಳೆ ಹೂ ಬತ್ತಿರುತ್ತೆ. ಇದು 4-5 ದಿನ ಅದ್ರ ಹೊಳಪಿರುತ್ತೆ, ಹೊಳಪು ಕಳ್ಕನಲ್ಲ ಹೂವು. ಅದಕ್ಕೋಸ್ಕರ ಅದನ್ನೇ ರೈತರು ಹೆಚ್ಚಾಗಿ ಅದ್ರ ಬೇಡಿಕೆ ಅದ್ರದೇ ಇರೋದ್ರಿಂದ ಅದನ್ನೇ ಬೆಳೆಯೋಕೆ ಆಸಕ್ತಿ ತೋರಿಸಿದ್ವಿ. ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಒಂದ್ ದಿವಸ ಹೆಚ್ಚು ಕಮ್ಮಿ ಆದ್ರೂ ನೀವು ಹೂವು? ಹೌದು, ನಾವು ಇಲ್ಲಿ ಇವತ್ ಕಿತ್ವಿ ಅಂದ್ರೆ ಮಾರ್ಕೆಟಿಗೆ ನಾಳೆ ಹೋಯ್ತಿವಿ. ನಾಳೆ ಮಾರ್ಕೆಟಿಗೆ ತಗೊಂಡು ಹೋದ್ರೆ ರೈತರು ಅದನ್ನ ಇನ್ನೊಂದ್ ದಿವಸ ಬಳಸ್ತಾರೆ. 4-5 ದಿನ ಒಳಪ್ಕೊಳಕನ್ನಂಗಿರೋದ್ರಿಂದ ಆ ಹೂವಿಗೆ ಬೇಡಿಕೆ ಇದೆ ಸರ್. ಹಾಗಾಗಿ ನಾವು ಈ ಹೂವನ್ನೇ ಅತಿ ಹೆಚ್ಚಾಗಿ ಬೆಳಿತೀವಿ. ರೋಗದ ಬಗ್ಗೆ ಮಾತಾಡಿದ್ರಿ, ಸ್ವಲ್ಪ ಹೇಳಿದ್ರಿ, ಏನ್ ರೋಗ ಬರ್ತಾವೆ ಈ ಒಂದು ಚೆಂಡು ಗಿಡಕ್ಕೆ? ಸರ್, ರೋಗ ಅಂತಂದ್ರೆ ಈ ಜಿಗಿ ರೋಗ ಅಂತಂದ್ ಹತ್ತುತ್ತೆ. ಅದ್ ಹತ್ತಿದಾಗ ಏನಾಗುತ್ತೆ, ಎಲೆ ಉದುರುತ್ತೆ, ಮೊಗ್ಗು ಉದುರುತ್ತೆ, ಗಿಡ ಒಂಥರ ಈ ಎಲೆ ಉದುರಿದ ಒಣ ಮರ ಇರುತ್ತಲ್ಲ ಆ ಟೈಪ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ನಾವು ಅದನ್ನ ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ಕೊಂಡು ನೀಟಾ ಮೇಂಟೈನ್ ಮಾಡಬೇಕಾಗುತ್ತೆ. ಆ ರೋಗ ಬಿಟ್ರೆ ಮತ್ತೆ ಬೇರೆ ರೀತಿಯಲ್ಲಿ ಯಾವ್ದು ರೋಗ ಕಾಣಿಸಲ್ಲ. ಆ ಮುಟ್ರು ಜಿಗೆ ಅನ್ನೋದು ಬಿಟ್ರೆ ಇನ್ನೇನು ಹೂವಿಗೆ ಕೀಟನಾಶಕಗಳು ಸಿಂಪಡಣೆ ಮಾಡಲೇಬೇಕು. ಅದಕ್ಕೆ ಕಾನ್ಫಿಡರ್ ಅಂತ ಒಂದು ಔಷಧಿ ಬರುತ್ತೆ, ಕಾನ್ಫಿಡರ್ ಅಥವಾ ಕಾನ್ಫಿಡರ್ ಸೂಪರ್ ಅಂತ. ಅವೆರಡನ್ನು ಕೂಡ ಉಪಯೋಗಿಸಬಹುದು. ಜಿಗೆ ರೋಗನೂ ಹೋಗುತ್ತೆ, ಮುಟ್ರು ಸಾಯುತ್ತೆ ಸರ್. ಅದೇ ಮುಂಜಾಗ್ರತಾ ಕ್ರಮವಾಗಿ ನೀವು ಮಾಡ್ತೀರಾ ಅಥವಾ ಬಂದ ಮೇಲೆ ಮಾಡೋದು? ಇಲ್ಲ ಸರ್, ನಾವು ಅದನ್ನ ಮುಂಚೆನೆ ಸ್ಪ್ರೇ ಮಾಡ್ತಾನೆ ಇರ್ತೀವಿ. ಯಾಕೆಂದ್ರೆ ನಮಗೆ ಗಿಡದ ಬೆಳವಣಿಗೆನೂ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಅದನ್ನ ಬಂದ ಮೇಲೆ ಅದಕ್ಕೆ ಇದು ಮಾಡೋದಕ್ಕಿಂತ ಮುಂಜಾಗ್ರತೆಯಾಗಿ ನಾವು ಅದನ್ನ ಸ್ಪ್ರೇ ಮಾಡ್ತಾ ಇರ್ತೀವಿ. ಅದನ್ನ ಗಿಡಕ್ಕೆ ಅದು ಆವರ್ಸ್ಕನವರೆಗೂ ಬಿಟ್ರೆ ಅದು ನಮಗೆ ತೊಂದರೆ. ಅದಕ್ಕೆ ಏನ್ ಮಾಡ್ತೀವಿ, ಮುಂಜಾಗ್ರತೆಯಿಂದಾನೆ ಅದನ್ನ ಸ್ಪ್ರೇ ಮಾಡ್ಕೊಂಡೆ ಮೇಂಟೈನ್ ಮಾಡ್ತೀವಿ. ಅಂದ್ರೆ ಒಳ್ಳೆ ಇಳುವರಿ ಬರುತ್ತೆ? ಇಳುವರಿ ಸಿಗುತ್ತೆ ಸರ್ ಅದರಲ್ಲಿ. ರೈತರು ಯಾರು ಬೇಕಾದ್ರೂ ಉಪಯೋಗಿಸಬಹುದು, ಯಾರು ಬೇಕಾದ್ರೂ ಕೃಷಿಯಲ್ಲಿ ನಾವು ಹೂವಿನ ಬೆಳೆನ ತೆಗಿಬಹುದು, ಅನುಕೂಲ ಇದೆ ಸರ್. ಚೆಂಡು ನೀವು ಬೆಳೆದ್ರೆ ಕೆಲವರೆಲ್ಲ ಸೇವಂತಿಗೆ ಹೂವೆಲ್ಲ ಬೆಳೀತಾ ಇದಾರೆ, ಅದನ್ನ ಯಾಕೆ ನೀವು ಮಾಡ್ಲಿಲ್ಲ ಸರ್? ಅದು ಒಂದು ಅನುಭವ ಇಲ್ಲ. ಆಮೇಲೆ ಚೆಂಡಿ ಹೂ ಆದ್ರೆ ಈಗ ನಾವು ಹಬ್ಬ ಹರಿದಿನಗಳಲ್ಲಿ 3 ತಿಂಗಳಿಗೆ ಆ ಬೆಳೆ ತೆಗೆದು ಮತ್ತೆ ಆ ಭೂಮಿನ ನಾವು ಬೇರೆ ಕಾರ್ಯಕ್ಕೆ ಉಪಯೋಗಿಸಬಹುದು. ಒಂದು, ನಾವು ದನಿಗೆ ಮೇವನ್ನು ಹಾಕಂತೀವಿ ಆ ಭೂಮಿಲಿ. ದನಿ ಮೇವು ಖಾಲಿ ಆದಾಗ ಬೇರೆ ಏನಾರ ಮಾಡ್ಕೊಂತೀವಿ. ಈ ಸೇವಂತಿಗೆ ಅಂತ ಅಂದ್ರೆ ನಾವು ಈಗ ಸೇವಂತಿಗೆ ಹಾಕಿದ್ವಿ ಅಂದ್ರೆ ಅದು ವರ್ಷನೂ ಆಯ್ತು, 1.5 ವರ್ಷನೂ ಆಯ್ತು. ಯಾಕಂದ್ರೆ ಅದು ಬೇರು ಬೆಳಿತಾನೆ ಇರುತ್ತೆ. ಸೇವಂತಿಗೆ ಹೂವು ಅಷ್ಟು ಬೇಗ ತೆಗೆದು ಮತ್ತೆ ನಾವು ಮಾಡಕ್ ಬರಲ್ಲ. ನಮಗೆ ಭೂಮಿ ಅವಶ್ಯಕತೆ ಮತ್ತೆ ಬೇರೆ ಕೆಲ್ಸಗಳಿಗಿರೋದ್ರಿಂದ ಇದು 3 ತಿಂಗಳು ಬೆಳೆ, ಇದನ್ನ ತಕ್ಕೊಂಡು ನಾವು ಮತ್ತೆ ಬೇರೆ ಇದಕ್ಕೆ ಭೂಮಿನ ಬಳಸ್ಕೊಂತೀವಿ ಸರ್. ಹಾಗಾಗಿ ಬೇರೆ ಕೃಷಿಗೆ ಈಗ ಅದನ್ನ ಹಾಕಿದ್ರೆ ನಮಗೆ ಭೂಮಿ ಮತ್ತೆ ಬೇರೆ ಬಳಕೆ ಆಗಲ್ಲ, ಯಾಕಂದ್ರೆ 1 ವರ್ಷ ಅದರಲ್ಲೇ ಇರಬೇಕಾಗತ್ತೆ. ಆಮೇಲೆ ಮನೆಯಲ್ಲಿ ಹೂವಿನ ಕೃಷಿ ಮಾಡಿದಾಗ ಕೆಲಸ ಮಾಡೋ ಅಂತ ಜನ ಅತಿ ಹೆಚ್ಚು ಬೇಕಾಗುತ್ತೆ. ಯಾಕಂದ್ರೆ ಸೇವಂತಿಗೆ ಹೂವಿಂದ್ರೆ ಡೈಲಿ ಸಿಗ್ತಾ ಇರುತ್ತೆ. ನಮಗೆ ಇದಂಗಲ್ಲ, 1 ತಿಂಗಳು ಬೆಳೆ, ನಾವು ಹೂವು ಪಲಕ್ ಬಂದ್ಮೇಲೆ 1 ತಿಂಗಳು ಹೂ ತೆಗಿತೀವಿ. ಆಮೇಲೆ ಆ ಭೂಮಿನ ಮತ್ತೆ ಬೇರೆ ಬಳಕೆ ಮಾಡ್ಕೊಂತೀವಿ. ಈ ಹೂ ತೆಗಿಯೋದು ಅಂತ ಹೇಳಿದಾಗ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ, ಅದ್ರ ನಿರ್ವಹಣೆ ಯಾವ ತರ ಮಾಡ್ತೀರಿ ಸರ್? ಕೂಲಿ ಕಾರ್ಮಿಕರು ಸಿಗ್ತಾರೆ. ಆ ಕೂಲಿ ಕಾರ್ಮಿಕರಿಗೆ ನಮ್ಮೂರಲ್ಲಿ ಇವತ್ತಿನವರೆಗೂ ಏನು ತೊಂದರೆ ಕಂಡಿಲ್ಲ. ನಮ್ಮ ಮನೆಯಲ್ಲೂ ಒಬ್ರಿಬ್ರು ಇರ್ತೀವಿ. ಕೂಲಿಗೆ ಬೆಳಿಗ್ಗೆ ಎದ್ದು 6 ಗಂಟೆಗೆ ಹೋದ್ರೆ 8-8 ವರೆಗೆ ಹೂವಲ್ಲೇ ಎರಿಯೋದಾಗುತ್ತೆ. 1-5 ಜನ ಹೋದ್ರೆ, ಯಾಕೆಂದ್ರೆ ಇದು ಸಣ್ಣ ಹೂವು ಏನಲ್ಲ, ದೊಡ್ಡ ಹೂವು. ಆಮೇಲೆ ಗಿಡದಲ್ಲಿ ಒಂದೇ ದಿವಸಕ್ಕೆಲ್ಲ ಹೂವು ಸಿಗಲ್ಲ. ನಮಗೆ ಯಾವ ಪಕ್ವವಾಗಿದ್ದಾವೆ, ಕೀಳಲಿಕ್ಕೆ ಬಂದಿದ್ದಾವೆ ಹೂವು, ಪೂರ್ತಿ ಹಳ್ಳಿದೆ ಅಂತ ಏನ್ ಅನ್ಸುತ್ತೋ ಅಂತ ಹೂವು ಮಾತ್ರ ಕೇಳೋದ್ರಿಂದ ಕೂಲಿ ಕಾರ್ಮಿಕರು 2 ದಿನಕ್ಕೊಂದ್ಸರಿ ಹೂವು ಹೊರದ್ರು. 3-4 ಜನ ಜೊತೆ ನಾವು ಮನೆಯವರು ಒಂದಿಬ್ರು ಹೋದ್ರೆ, ಬೆಳಿಗ್ಗೆ 8 ಹೋದ್ರೆ 10 ಗಂಟೆಗೆ ಮನೆಗೆ ಹೂವು, 6 ಹೋದ್ರೆ 9:30 ನಾವು ಹೂವು ಹರ್ಕೊಂಡು ಮನೇಲಿ ಇರ್ತೀವಿ. ಅಲ್ಲಿಂದ ಆಮೇಲೆ ಅದನ್ನ ಮಾರಾಟ ಇಲ್ಲಿ ಲೋಕಲ್ ಅಲ್ಲಿ ಬೇಕು ಅಂದ್ರೆ ಹೂನರು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ, ಇಲ್ಲ ನಲ್ಲೂರು ಚನ್ನಗಿರಿ ಅಂಗಡಿಯಲ್ಲೂ ಹಾಕ್ಸ್ಕೊಂತಾರೆ, ಇಲ್ಲ ದಾವಣಗೆರೆ ಮಾರ್ಕೆಟಿಗೆ ಆದ್ರೆ ಕಳಿಸಬಹುದು. ಮಾರ್ಕೆಟ್ ಎಲ್ಲ ಒಂದೇ ತರ ಇರುತ್ತಾ ಬೇರೆ ಬೇರೆನಾ? ಈ ಹೂವಿಗೆ ಎಲ್ಲಾ ಮಾರ್ಕೆಟ್ ಅಲ್ಲೂ ಒಂದೇ ಬೆಲೆ ಇರುತ್ತಾ ಅಥವಾ ಬೇರೆ ಬೇರೆ? ಇಲ್ಲ ಸರ್, ಅದು ಬೇರೆ ಬೇರೆನೆ ಇರುತ್ತೆ. ದುರ್ಗಾ ಅಲ್ಲೆಲ್ಲ ತುಂಬಾನೇ ಹೂ ಬೆಳೀತಾರೆ, ಆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರೇಟು ಕಡಿಮೆನೆ ಇರಬಹುದು. ನಮ್ ದಾವಣಗೆರೆಯಲ್ಲಿ ಸ್ವಲ್ಪ ಕಡಿಮೆ ಇದು, ಹಾಗಾಗಿ ಇಲ್ಲಿ ನಮಗೆ ಒಳ್ಳೆ ರೇಟ್ ಸಿಗುತ್ತೆ. ಈ ಹೂ ಆದ್ರೂ ಅಷ್ಟೇ, ಇಲ್ಲಿ ದುರ್ಗಾದಲ್ಲಿಂದ ಬರೋ ಹೂವಿಗೂ ನಮ್ಮ ಹೂವಿಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಆ ಹೂಗಳನ್ನ ನಾವು ಸಂಪೂರ್ಣವಾಗಿ ಗಮನವನ್ನು ಇಟ್ಕೋಬೇಕಾಗುತ್ತೆ. ಯಾಕೆಂದ್ರೆ ನಮಗೆ ಸಿಗೋ ಹೂವೇನಿದೆ ಆ ಹೂವಿಂದು ಇಳುವರಿ ಬಗ್ಗೆನೂ ಹೂವಿನ ಇದರಲ್ಲೂ ನಾವು ಎಲ್ಲಾನು ಯೋಚನೆ ಮಾಡಬೇಕು ಅಂದಾಗ ಮಾರ್ಕೆಟ್ ಅನ್ನು ಸಹಿತ ಯೋಚನೆ ಮಾಡಬೇಕು. ಯಾಕೆಂದ್ರೆ ಬೆಳೆಯೋದೊಂದೇ ಲೆಕ್ಕ ಅಲ್ಲ, ಪ್ರತಿಯೊಂದನ್ನು ಮಾರಾಟನು ಸಹಿತ ಮಾಡ್ಬೇಕು. ನಾವು ಮಾರಾಟದನ್ನು ನಾವು ಲೆಕ್ಕಕ್ಕೆ ಇಟ್ಕೊಂಡು ನಾವು ಹೂವನ್ನ ಬೆಳಿತೀವಿ, ತಗೊಂಡು ಹೋಗ್ತೀವಿ ಸರ್. ಇದ್ರ ಜೊತೆಗೆ ಕೂಲಿ ಕಾರ್ಮಿಕರನ್ನ ಬಿಟ್ಟು ತಾವು ಹೂವನ್ನ ಕೀಳಿಸ್ತೀನಿ ಅಂತ ಹೇಳಿದ್ರೆ ಏನಾದ್ರು ತೊಂದರೆಗಳು, ಗಿಡಕ್ಕೆ ಆಗ್ತಕ್ಕಂತ ಏನಾದ್ರು ಲಾಸ್ಕಿಸ್ ಆ ತರದ್ದು ಏನಾದ್ರು? ಹೂ ಕೀಳ್ಬೇಕಾದ್ರೆ ತೊಂದರೆ ಆಗಂತ ತುಂಬಾನೇ ಇರುತ್ತೆ ಸರ್. ಓಡಾಡ್ಬೇಕಾದ್ರೆ ನಾವು ನಡುವೆ ಏನ್ ಸ್ಪೇಸ್ ಬಿಟ್ಕೊಂಡಿರ್ತೀವಿ ಅದರಲ್ಲಿ ತುಂಬಾ ನಾಜುಕಾಗಿ ಓಡಾಡ್ಬೇಕಾಗುತ್ತೆ, ಅರೆಗಳೆಲ್ಲ ಮುರಿತವೆ. ನಾ ಓಡಾಡೋ ಸಮಯ ಬಿಟ್ಟು ನಾವು ಹೂವಿಗೆ ಗಿಡಕ್ಕೆ ಕೈ ಹಾಕಿದಾಗ ಹೂವೇನಿರುತ್ತೆ ಅದನ್ನ ಚಿವುಟಿ ಹೂವನ್ನ ಕಿತ್ಕೋಬೇಕಾಗುತ್ತೆ. ಹಿಡಿದು ನಾವು ಸುಮ್ನೆ ಅಂಗೈಯಲ್ಲಿ ಪೂರ್ತಿ ಹಾಕಿ ಹಿಡಿದು ಹೇಳಿದ್ರೆ ಗಿಡನೇ ಮೇಲೆ ಬರೋ ಸಂಭವ ಇರುತ್ತೆ. ಯಾಕೆಂದ್ರೆ ಇದು ಅಷ್ಟಾಗಿ ಬೇರು ಹೋಯ್ಕೆಂದೇನು ಗಿಡ ನೆಲದಲ್ಲಿ ಕೂತಿರಲ್ಲ, ಹಾಗಾಗಿ ತುಂಬಾ ಸೂಕ್ಷ್ಮವಾಗಿ ಹೂ ಕೀಳಬೇಕು, ತುಂಬಾ ಸೂಕ್ಷ್ಮವಾಗಿ ಒಳಗೆ ಓಡಾಡ್ಬೇಕು ಸರ್. ಅದು ಇಲ್ಲ ಅಂದ್ರೆ ನಮಗೆ ಗಿಡಗಳು ಎಫೆಕ್ಟ್ ಆಗುತ್ತೆ, ಗಿಡಗಳು ಬತ್ತಿದ್ವು ಅಂದ್ರೆ ನಮಗೆ ಲಾಸ್ ಸರ್. ಒಂದು ಗಿಡ ಎಷ್ಟು ಸರಿ ಹೂ ಕೊಡುತ್ತೆ ಸರ್? ಒಂದು ತಿಂಗಳವರೆಗೂ ಹೂ ಕೊಡುತ್ತೆ ಸರ್. ಒಂದು ಗಿಡ ಒಂದು ತಿಂಗಳವರೆಗೂ ಹೂ ಕೊಡುತ್ತೆ ಅಂದ್ರೆ ದಿನಕ್ಕೆ ಏನಿಲ್ಲ ಅಂದ್ರೂ ನಾವು 2-3 ದಿನಕ್ಕೆ ಒಂದ್ಸರಿ ಹೂ ಹರಿತೀವಿ. ಹೂವು ಒಂದು ಗಿಡದಲ್ಲಿ ಏನಿಲ್ಲ ಅಂದ್ರು 4-5 ಹೂ ಸಿಗುತ್ತೆ 2-3 ದಿನಕ್ಕೆ. ಒಳ್ಳೆ ಇಳುವರಿ ಪಕ್ವಾಗಿರೋ ಹೂ 4-5 ಹೂ ಸಿಗುತ್ತೆ. ನಾವು ಇಲ್ಲ ಹಂಗೆ ಬಿಟ್ಕಂತೀವಿ, ನಾವು ಸೀಸನ್ ಇದ್ದಾಗ ಹರಿತೀವಿ ಅಂದ್ರೆ ವಾರಕ್ಕೊಮ್ಮೆನೂ ಹರಿಬಹುದು. ಅಂದ್ರೆ ಹೂ ತುಂಬಾನೇ ಹಳ್ಳಿರುತ್ತೆ, ಅದು ಹೆಚ್ಚು ದಿನ ಬದುಕಲ್ಲ. ಅದರಲ್ಲಿ ಕೆಲವಾರು ಹೂಗಳು ಹೆಚ್ಚು ದಿನ ಬದುಕಲ್ಲ, ಬಹಳ ಬೇಗನೆ ಹೂವಿಗೆ ಎಫೆಕ್ಟ್ ಆಗೋಂತ ಚಾನ್ಸ್ ಇರುತ್ತೆ. ಅಂದ್ರೆ ಒಂದು ಹೂ ಹರಿಬೇಕಾದ್ರೆ ಮೊಗ್ಗುಗಳು ಇರ್ತವೆ? ಹಾ, ಮೊಗ್ಗುಗಳು ಸುಮಾರು ಇರ್ತಾವೆ ಸರ್. ಗಿಡ ತುಂಬಾ ಮೊಗ್ಗಿರ್ತವೆ, ನಮಗೆ ಬೇಕಾದ ಹೂ ಮಾತ್ರ ಅರಳಿದವೆ ಅನ್ನೋದು ಮಾತ್ರ ನಾವು ಕೀಳ್ಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ನಾವು ಎಲ್ಲವನ್ನು ಕಿತ್ಕಂತ ಹೋದ್ರೆ ಗಿಡಕ್ಕೆ ನೆಕ್ಸ್ಟ್ ಏನು ಹೂ ಸಿಗದಿರುತ್ತೆ. ಇವತ್ತು ನಾಳೆ ಅಳ್ಳ ಹೂ ಇವತ್ತೆ ಕಿತ್ವಿ ಅಂದ್ರೆ ಮತ್ತೆ 3 ದಿವಸ ನಮಗೆ ಹೂ ಸಿಗಲ್ಲ. ಅದ್ ಏನ್ ಬಂದಿರುತ್ತೋ ಅವನ್ ಮಾತ್ರ ನಾವು ತೆಗಿತೀವಿ ಅಷ್ಟೇ. ಅರಳಿದೆ ಅಂತಂದೊಂದು ನೋಡಿದ್ರೆ ಗೊತ್ತಾಗುತ್ತೆ, ಅದನ್ನೆಲ್ಲ ಯಾವ ವೈಜ್ಞಾನಿಕವಾಗಿ ಹೇಳಕ್ ಆಗಲ್ಲ ಸರ್. ಹೂ ಒಂದ್ ಅರಳಿದೆ ಅನ್ನೋದು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಅರಳಿಲ್ಲ ಅಂತ ಹೂನ್ ಮಾತ್ರ ತೆಗಿತೀವಿ ಅಷ್ಟೇ. ಒಟ್ಟಲ್ಲಿ ಹೂ ಬೆಳೆದು ಸಂತೋಷ? ಹೌದು ಸರ್, ಸಂತೋಷನೇ. ಕಡಿಮೆ ಖರ್ಚಲ್ಲಿ ಹೆಚ್ಚು ಲಾಭ? ಕಡಿಮೆ ಖರ್ಚಲ್ಲಿ ಹೆಚ್ಚು ಲಾಭ ಇದೆ ಅಂದ್ರೆ ಅಷ್ಟೇ ಗಮನಿಸಬೇಕಾಗುತ್ತೆ. ಒಂದೇನು ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಕಳ್ಳರ ಕಾಟನೂ ತುಂಬಾ ಇರುತ್ತೆ ಸರ್. ಅದನ್ನು ಮಾಡಿದೀವಿ, ರಾತ್ರಿ ಹೊತ್ತು ಹೊಲದಲ್ಲೇ ಮಲಗಿದೀವಿ, ಟ್ರ್ಯಾಕ್ಟರ್ ತಗೊಂಡು ನಿಲ್ಸ್ಕೊಂಡು ಟ್ರೈಲರ್ ಹಾಕೊಂಡು ಅದ್ರಲ್ಲಿ ಹೊಲದಲ್ಲೇ ಮಲಗಿದ್ವಿ. ಯಾಕೆಂದ್ರೆ ಈ ದಸರಾ ಇಂಥ ಗಣೇಶನ ಹಬ್ಬ ಇಂಥ ಮೂಮೆಂಟ್ ಅಲ್ಲಿ ಕಳ್ಳರು ಕಾಕನೂ ತುಂಬಾ ಇದೆ. ಹೂ ಹೊಲದಲ್ಲಿ ಬರ್ತಾರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಅದು ಏನು ಗೊತ್ತಿರಲ್ಲ, ಅವ್ರಿಗೆ ಹೂ ಮಾತ್ರ ಬೇಕು. ಗಿಡ ಹಾಳಾದ್ರೂ ಪರವಾಗಿಲ್ಲ, ಇನ್ನೊಂದು ಹಾಳಾದ್ರೂ ಪರವಾಗಿಲ್ಲ, ಗಿಡಗಳನ್ನೆಲ್ಲ ಹಾಳು ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು. ಕೆಲವರು ಸರಿ ಹೆಂಗಾಗಿದೆ ಅಂದ್ರೆ ಗಿಡ ಬರ್ಕೆಲ್ಲ ಹೂ ಕಿತ್ಕೊಂಡು ಹೋಗಿದಾರೆ. ಹೂವಲ್ಲಿ 4 ಗಿಡ ಕೀಳದ, ಒಂದು ಗಿಡ ಹಿಡಿದು ಹೇಳಿದ್ರೆ ಒಂದ್ ಗಿಡ ಸೀದಾ ಬರುತ್ತಲ್ಲ ಅನ್ನೋ ಅವಸರದಲ್ಲಿ ಗಿಡನು ಕಿತ್ಕೊಂಡು ಹೋಗಿರೋ ಉದಾಹರಣೆಗಳು ಇದಾವೆ. ಅವನ್ನು ಎಲ್ಲ ನೋಡ್ಕೊಂತಿರ್ಬೇಕಾಗತ್ತೆ ಸರ್. ಈ ನಾವು ಸುಮ್ನೆ ಅಲ್ಲಿ ಹೂ ಹಾಕಿದ್ವಿ, ಹೂ ಅದಾವೆ ಮನೆಗಿದ್ವಿ ಅನ್ನಂಗಾಗಲ್ಲ. ರಾತ್ರಿ ಹೂ ಫಸಲು ಇದ್ದಾಗ ನಾವು ರಾತ್ರಿ, ಯಾಕೆಂದ್ರೆ ರೋಡ್ ಸೈಡ್ ಹೊಲಗಳು, ರಾತ್ರಿ ಹೊತ್ತು ಹೊಲಕ್ಕಾದಿದೀವಿ, ಅದು ಇದೆ ಸರ್. ಸದಾ ನಿರ್ವಹಣೆಯಲ್ಲಿರ್ಬೇಕು. ಹಾ ಹೌದು ಸರ್, ಸದಾ ಓಡಾಡ್ಕೊಂತಿರ್ಬೇಕು, ನೋಡ್ಕೊಂತಿರ್ಬೇಕು. ಆಮೇಲೆ ದನ ಕರೆದು ಕಾಟ ಇರುತ್ತೆ, ಒಂದ್ಸರಿ ಯಾವ್ದಾರ ಒಂದ್ ದನ ಒಳ ನುಗ್ತು 4 ಗಿಡ ತುಳಿತು ಅಂದ್ರೆ ಹೋಯ್ತು. ಯಾಕೆಂದ್ರೆ ತುಂಬಾ ಸೂಕ್ಷ್ಮ ಸರ್ ಗಿಡ, ಅದು ಗಟ್ಟಿ ಇರಲ್ಲ. ಚೂರು ನಾವೇ ಓಡಾಡ್ಬೇಕಾದ್ರೆ ಎಡವಟ್ಟಾಯ್ತು ಅಂದ್ರೂ ಗಿಡಗಳು ಮುರಿದೋಗ್ತವೆ, ಅರೆಗಳು ಮುರಿದೋಗ್ತವೆ. ಅದರಿಂದ ತುಂಬಾ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗುತ್ತೆ. ಸಾಗಾಟ ವೆಚ್ಚ ಎಲ್ಲ ಎಷ್ಟು ಬರುತ್ತೆ? ಸಾಗಾಟ ಸರ್, ಇಲ್ಲಿಂದ ನಾವು ಬಸ್ಸಿಗೆ ಹಾಕಿದ್ವಿ, ಒಂದ್ ಚೀಲಕ್ಕೆ ಒಂದು ಪ್ಯಾಸೆಂಜರ್ ಚಾರ್ಜ್ ತಾಂತಾರೆ ಸರ್ 40 ರೂಪಾಯಿ. ಇಲ್ಲಿಂದ ದಾವಣಗೆರೆಗೆ ಹಾಕಿದ್ರೆ ಒಂದು ಚೀಲಕ್ಕೆ 40 ರೂಪಾಯಿ ತಾಂತಾರೆ. ಒಂದ್ ಚೀಲಕ್ಕೆ ನಾವೇನಿಲ್ಲ ಅಂದ್ರೆ ಹೂ ಮಣ್ಣಾಗಬಾರ್ದು, ಹೂ ಅತಿ ಹೆಚ್ಚು ತುಂಬಿ ತುರುಕಿದ್ರೆ ಹೂ ಹಾಳಾಗ್ತವೆ, ಮಾರ್ಕೆಟಿಗೆ ಹೋದಾಗ ಜನ ಕೇಳಲ್ಲ ಅನ್ನೋ ಕಾರಣಕ್ಕೆ ತುಂಬಾ ಲೂಸ್ ಆಗಿ ತುಂಬಿರ್ತೀವಿ. ಒಂದು ಸಾರಿ ನಾವು 1 ಚೀಲ ಹಾಕಿದ್ರು ಒಂದು 300 ರೂಪಾಯಿ ಅಂತೂ ಕೊಡ್ಬೇಕಾಗತ್ತೆ ಬಸ್ನರಿಗೆ. ಇಲ್ಲಿಂದ ದಾವಣಗೆರೆ ಮಾರ್ಕೆಟಿಗೆ ಇಲ್ಲಿಗೆ ಒಂದು 300 ರೂಪಾಯಿ ಅಂತೂ ವೆಚ್ಚ ಬರುತ್ತೆ ಸರ್. ಸರ್, ಹೂವಿನ ನೋಡಿದ ತಕ್ಷಣ ದುಡ್ಡು ಕೊಡಲ್ಲ ಸರ್ ಮಾರ್ಕೆಟ್ ಅಲ್ಲಿ? ಇಲ್ಲ ಸರ್, ಹೂವಿನ ಮಾರ್ಕೆಟಿಗೆ ಹೋದಾಗ ಹೆಂಗೆ ಅಂದ್ರೆ ನಾವು ಮಾರ್ಕೆಟಿಗೆ ಹಾಕೊಂಡು ಹೋದಾಗ್ಲೂ ನಾವೇ ಮಾರ್ಬೇಕು. ಅಕಸ್ಮಾತ್ ನಾವು ಹೊರಗೆ ಮಾರ್ತೀವಿ ಅನ್ನೋದಿದ್ರು ಎಲ್ಲರೂ ಇಟ್ಕೊಂಡು ಮಾರೋದಾದ್ರೂ ನಾವೇ ಮಾರ್ಬೇಕು. ನಾವು ಹೊರಗೆ ಮಾಡೋದಾದ್ರೆ ಹೆಂಗಾಗುತ್ತೆ ಅಂದ್ರೆ ನಾವು ತಕ್ಕಡಿ ಕಲ್ಲು ಕವರು ಪ್ರತಿಯೊಂದು ಹೂವನ್ನ ನಾವು ಶೇಖರಣೆ ಮಾಡ್ಲಿಕ್ಕೆ ಕೆಳಗೆ ಟ್ರೇ ನೆಲಕ್ಕೆ ಇಂಥವನ್ನೆಲ್ಲವನ್ನು ಇಲ್ಲಿಂದ ಒಯ್ಯಕ್ಕಾಗಲ್ಲ. ಅದಕ್ಕೇನ್ ಮಾಡ್ತೀವಿ, ಅಲ್ಲಿ ಮಾರ್ಕೆಟ್ಗಳಲ್ಲಿ ಕಮಿಷನ್ ಅಲ್ಲಿ ಕೊಡ್ತಾರೆ ಸರ್. ಅದಕ್ಕೆ ಅಲ್ಲಿ ಮಾರ್ಕೆಟಿಗೆ ತಗೊಂಡು ಹೋದ್ವಿ ಅಂದ್ರೆ 100 ರೂಪಾಯಿ 10 ರೂಪಾಯಿ ಕಮಿಷನ್ ತಕ್ಕಡಿ ಅವ್ರು ಕೊಡ್ತಾರೆ, ಅಂಗಡಿ ಜಾಗ ಅವ್ರು ಕೊಡ್ತಾರೆ, ಕೆಲ ಟ್ರೇ ಅವ್ರು ಕೊಡ್ತಾರೆ. ನಾವು ಕೂತಿದ್ದು ಮಾರಾಟ ಮಾಡ್ತೀವಿ. ಆ ಹೂವಿನ ಅಂಗಡಿಗಳಿಗೆ ಅವ್ರ ಹತ್ರ ಹೂ ಕೊಳ್ಳ ಅಂತ ಏನಿದ್ದಾರೆ, ಪ್ರತಿಯೊಬ್ರು ಬಂದಲ್ಲಿ ಹೂ ಕೊಳ್ತಾರಲ್ಲ ಅವ್ರಿಗೆ ನಾವೇ ತೂಕ ಮಾಡಾಕ್ತಿವಿ, ಕೊನೆಗೆ ಅವ್ರ ಕಮಿಷನ್ ಅವ್ರ ಲೆಕ್ಕ ಮಾಡ್ಕೊಟ್ಟು ಉಳಿದ ದುಡ್ಡು ನಾವು ನೋಡ್ಕೊಂತೀವಿ ಸರ್. 100-10 ರೂಪಾಯಿ ಕಮಿಷನ್ ತಗೊಂತಾರೆ ಸರ್ ಅಂಗಡಿಗಳಲ್ಲಿ, 100-10 ರೂಪಾಯಿ ಅವ್ರಿಗೆ ಕೊಟ್ಟು ಉಳಿದಿದ್ದು ನಾವು ತಗೊಂಬರ್ತೀವಿ. ಎಲ್ಲಾ ಟೈಮಲ್ಲೂ ಖುಷಿನೇ ಇಲ್ಲ ಸರ್, ಅದರಲ್ಲಿ ಎಳು ಬೀಳು ಇರುತ್ತೆ. ಈ ಸಾರಿ ಅದೇ ಹೇಳಿನಲ್ಲ, ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಹೂವಿನ ಕೃಷಿನೇ ಇಲ್ಲ, ಎಲ್ಲಾ ಟೈಮಲ್ಲೂ ಒಂದೇ ಇರಲ್ಲ. ಒಟ್ಟು ಹೂವಿನಲ್ಲಿ ಮಾಡಿದ್ರೆ ನಾವು ಕಷ್ಟಪಟ್ಟು ಮಾಡಿದ್ರೆ ಲಾಭ ಇದೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಈಗ ಈ ಮಳೆ ಪ್ರಕೃತಿ ಇದ್ರ ಕಡೆಯಿಂದ ಹಾಳಾಗಿರೋದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ ಸರ್. ಈ ಹೂವಿನ ಜೊತೆಗೆ ಅಡಿಕೆ ಕೂಡ ಬೆಳೆದಿನಿ ಅಂತ ಹೇಳಿದ್ರೆ ಅಡಿಕೆ ಕೃಷಿ ಯಾವ ತರ ಮಾಡಿದ್ರಿ ಸರ್? ಅಡಿಕೆ ಕೃಷಿ ಅಂತ ಅಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ತಂದೆಯರಿಂದ ಏನು ಇದ್ದಿಲ್ಲ ಸರ್, ಅದು ತೋಟ ನಾವು ಮಾಡಿರೋದೆ. ಗೋಟು ಚಿಕ್ಕಂದೋಡಿ ಅಂತ ಅಲ್ಲಿಂದ ಗೋಟು ತಂದಿದ್ವಿ. ಗೋಟು ತಂದು ಇಲ್ಲೇ ನಾವೇ ಗೋಟನ್ನ ನೆನೆ ಹಾಕಿ ಮೊಳಕೆ ಮಾಡಿ ಪಾಕೆಟ್ ಮಾಡಿಟ್ಟು ನಮ್ಮ ಹೊಲನ ಮಟ್ಟ ಮಾಡ್ಕೊಂಡು ತೋಟ ಕಟ್ಟಿದ್ವಿ ಸರ್. ಅದು ರೀಸೆಂಟ್ ಫಸಲು, ಏನು ಈಗ 7ನೇ ವರ್ಷ ತೋಟ ಕಟ್ಟಿ ಈ ಸರಿ ಒಂದು 3 ಕ್ವಿಂಟಲ್ ಆಗ್ಬೋದು. ಅದನ್ನು ಹೊಸ್ದಾಗೆ ಪ್ರಯೋಗ ಮಾಡಿದ್ದು, ಯಾಕೆಂದ್ರೆ ನಮ್ಮ ತೋಟ ಇದ್ದಿಲ್ಲ ಮುಂಚೆ, ಅದನ್ನು ಈಗಲೇ ಸರ್ ಮಾಡ್ತಾ ಇರೋದು. ನಿರ್ವಹಣೆ ಅಂದ್ರೆ ವರ್ಷಕ್ಕೆ ಏನಿಲ್ಲ ಅಂದ್ರು 3 ಸಾರಿ ಅಂತೂ ಗೊಬ್ಬರ ಹಾಕ್ತಿವಿ. 3-4 ತಿಂಗಳಿಗೆ ಒಂದ್ಸರಿ ಗೊಬ್ಬರ ಕೊಡ್ತೀವಿ ಸರ್. ನೀರು ಆಯ್ ನೀರೇ ಅದು ಕೂಡ, ಅದಕ್ಕೆ ನಮ್ದು ನೀರಾವರಿ ಏರಿಯಾ. ಶೀತ ಹೆಚ್ಚಾಗಿರೋದ್ರಿಂದ ನಮ್ಮ ಗಿಡಗಳು ಸ್ವಲ್ಪ ಎಡಾನೆ, ಯಾಕೆಂದ್ರೆ ಡ್ರಿಪ್ಪಿಗೂ ಆಯಿ ನೀರಿಗೂ ಗಿಡಕ್ಕೆ ಬಹಳ ವ್ಯತ್ಯಾಸ ಬರುತ್ತೆ. ನಮಗೆ ಡ್ರಿಪ್ ಮಾಡೋಂಥ ವ್ಯವಸ್ಥೆ ಇಲ್ಲ, ಆಯಿ ನೀರೇ ಇರೋದು ಗದ್ದೆಗಳಲ್ಲಿ ಮಾಡಿರೋದ್ರಿಂದ. ನಿರ್ವಹಣೆ ಚೆನ್ನಾಗಿ ಆಗ್ತಾ ಇದೆ ಸರ್, ಗಿಡಗಳು ಇನ್ನೂ ಅಷ್ಟು ಇದಿಲ್ಲ ನೀರಾವರಿ ಆಗಿರೋದ್ರಿಂದ. ಶೀತ ಹೆಚ್ಚಾಗಿದೆ, ಸೂಳೆಕೆರೆ ಒಂದ್ ಕಡೆ ಕಾಟ, ಮೇಲ್ ಭದ್ರಾ ಚಾನಲ್ ನೀರು ನಡೀತಾ ಇದೆ ಸರ್. ಎಷ್ಟು ಖರ್ಚು ಎಷ್ಟು ಬೀಳುತ್ತೆ ಅದು ಸರ್? ಅಡಿಕೆಗೆ ನಾವು ಸದ್ಯ ಸರ್ಕಾರಿ ಗೊಬ್ಬರನೇ ಕೊಡ್ತಾ ಇದೀವಿ. ದನಿ ಗೊಬ್ಬರ ವರ್ಷಕ್ಕೆ ಒಂದು ಸರಿ ಮಾತ್ರ ಹಾಕ್ತಿವಿ ಗುಣೆ ಸುತ್ತ ಮಾಡಿ. ದನಿ ಗೊಬ್ಬರ ಈಗ 6-7 ಸಾವಿರ ರೂಪಾಯಿ ತನಕನೂ ಒಂದು ಲೋಡ್ ನಡೀತಾ ಇದೆ ಸರ್. ನಮ್ದಿರೋದು ಒಂದೇ ಎಕರೆ ಆಗಿರೋದ್ರಿಂದ ನಮಗೆ 4-5 ಲೋಡ್ ಆದ್ರೂ ಒಂದು ಗಿಡಕ್ಕೆ 1.5-2 ಪುಟ್ಟಿ ಸಿಗುತ್ತೆ. 1 ಪುಟ್ಟಿ 1.5 ಪುಟ್ಟಿ ಹಿಂಗೆ ಗೊಬ್ಬರ ಹಾಕ್ತಿವಿ, ಜೊತೆಗೆ ಸರ್ಕಾರಿ ಗೊಬ್ಬರನೂ ಕೊಡ್ತೀವಿ. ಸರ್ಕಾರಿ ಗೊಬ್ಬರ ಅಂದ್ರೆ ಈಗ ಸದ್ಯ 1 ಕ್ವಿಂಟಾಲಿಗೆ 3,000 ಇದೆ ಸರ್. 2 ಕ್ವಿಂಟಾಲ್ ಗೊಬ್ಬರ ಅಂತೂ ಬೇಕು. ಒಂದು ಗಿಡಕ್ಕೆ ನಾವು ಒಂದು 50-100 ಗ್ರಾಮ್ ಅಂತೂ ಗೊಬ್ಬರ ಹಾಕ್ತಿವಿ. ನಮಗೆ ಒಂದು 2 ಕ್ವಿಂಟಾಲ್ ಗೊಬ್ಬರ ಬೇಕಾಗುತ್ತೆ. ಯಾವ ತಳಿ ಅಡಿಕೆ ಹಾಕಿರೋದು? ಲೋಕಲ್ ಗೋಟ್ ಹಾಕಿರೋದು ಅಥವಾ? ಇಲ್ಲ, ಚಿಕ್ಕಂದೋಡಿಂದ ತರಿಸಿದ್ದು ಸರ್. ಭೀಮ್ ಸಮುದ್ರ ಅಂತಾರಲ್ಲ ಅಲ್ಲಿಂದ ತಂದಿದ್ದು. ಅದ್ರಲ್ಲಿ ತಳಿ ಅಂತ ಏನಿಲ್ಲ ಸರ್. ಈ ಮಂಗಳ ಅಡಿಕೆ ಬಿಟ್ಟು ಅಡಿಕೆ ಚಿಕ್ಕ ಅಡಿಕೆ ನೋಡಿ ಕೊಟ್ ತರ್ತೀವಿ. ಈ ಮಂಗಳ ಅಂದ್ರೆ ತುಂಬಾ ದಪ್ಪ ಬರುತ್ತೆ ಮಲ್ನಾಡ್ ಸೈಡ್, ಆ ಅಡಿಕೆ ಇಲ್ಲಿ ನಮ್ಮಲ್ಲಿ ಸರಿ ಹೋಗಲ್ಲ ಅಂತ ಸೈಜ್ ನೋಡಿ ಗೋಟ ಚಿಕ್ಕ ಅಡಿಕೆನೆ ಆಯ್ಕೆ ಮಾಡ್ಕೊಂಡ್ ತಂದಿದ್ವಿ. ಈಗಿರೋ ಒಂದು ನೀವು ಬೆಳೆದಿರೋ ರೀತಿಯಲ್ಲಿ ಬಂದಿರತಕ್ಕಂತ ಇಳುವರಿ ಕರೆಕ್ಟ್ ಚೆನ್ನಾಗ ಇಲ್ಲ ಸರ್? ಈಗ ಸದ್ಯ ಹೇಳ್ಬೇಕು ಅಂದ್ರೆ ಇಳುವರಿ ಕಡಿಮೆನೆ ಇದೆ. ಯಾಕೆ ಅಂದ್ರೆ ನಮ್ಮ ನೆಲ ಮೇಲೆ ಹೋಗುತ್ತೆ ಸರ್ ಅದು. ಡ್ರಿಪ್ ಮಾಡಿಲ್ಲ, ಆಯಿ ನೀರು, ನೆಲ ಶೀತದ ನೆಲ. ಈ ಶೀತಕ್ಕಿರೋದ್ರಿಂದ ಗಿಡಗಳಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಇದೆ. ಅದಕ್ಕೆ ಈ ಸರಿ ಕೋಳಿ ಗೊಬ್ಬರ ಉಪಯೋಗಿಸ್ಬೇಕು, ನೆಲ ಹೀಟ್ ಬೇಕು, ಕಾವಬೇಕು ಅನ್ನೋ ಒಂದು ಉದ್ದೇಶನೂ ಇದೆ. ಅದನ್ನ ನಿರ್ವಹಣೆ ಮಾಡಿ ನೋಡ್ಬೇಕು ಸರ್. ಕೋಳಿ ಗೊಬ್ಬರ ಹಾಕಿದ್ಮೇಲೆ ಬದಲಾವಣೆ ಹೆಂಗ್ ಕಾಣುತ್ತೆ ಅನ್ನೋದು ನೋಡ್ಬೇಕು ಸರ್. ಈ ಸಾರಿ ಕಳೆ ನಿರ್ವಹಣೆ ಯಾವ ತರ ಮಾಡ್ತಿದ್ರ? ಕಳೆ ಸರ್ ನಾವು ಡಿಸೆಂಬರ್ ಮೂಮೆಂಟ್ ಅಲ್ಲಿ ಮಳೆಗಾಲ ಕೊನೆಯಾದಾಗ ಒಂದು ಸಾರಿ ಮಾಗಿ ಮಾಡ್ತೀವಿ ಸರ್ ತೋಟಗಳನ್ನ. ಅದು ಒಂದೇ ಸಾರಿ ಮಾಗಿ ಮಾಡೋದು. ಇನ್ನ ನೆಕ್ಸ್ಟ್ ನಾವು ರೌಂಡ್ ಅಪ್ ಹೊಡಿತೀವಿ. ಆಮೇಲೆ ಚೈನ್ ಸ್ಲಾಶರ್ ಅಂತ ಬರುತ್ತೆ ಸರ್, ಜೀರೋ ಕಲ್ಟಿವೇಶನ್. ಅದು ನೆಲ ಬೇರೆಯಲ್ಲ, ಇನ್ನೊಂದು ಗಿಡಕ್ಕೆ ಏನು ತೊಂದರೆ ಆಗಲ್ಲ. ಚೈನ್ ಸ್ಲಾಶರ್ ಅಂತ ಅದನ್ನ ಉಪಯೋಗಿಸ್ತೀವಿ ಟ್ರ್ಯಾಕ್ಟರ್ಲಿ. ಈ ರೌಂಡ್ ಅಪ್ ಹೊಡಿಯೋದ್ರಿಂದ ಭೂಮಿ ಹಾಳಾಗಲ್ಲ? ಹೌದು ಸರ್, ಅದರಿಂದ ಎರೆಹುಳುಗಳು ಸಾಯ್ತವೆ, ಭೂಮಿ ಹಾಳಾಗ್ತವೆ ಅಂತ ತುಂಬಾನೇ ಕೇಳಿದೀವಿ. ಆದ್ರೆ ರೈತರಿಗೆ ನಿರ್ವ ಇಲ್ಲ ಸರ್. ಯಾಕೆಂದ್ರೆ ಮಳೆ ಅತಿ ಹೆಚ್ಚಾದಾಗ ನಮಗೆ ಟ್ರ್ಯಾಕ್ಟರ್ ಹೊಡಿಯೋಕ್ಕೂ ಅನುಕೂಲ ಆಗಲ್ಲ. ಚೈನ್ ಸ್ಲಾಶರ್ ಆಗಲಿ ರೂಟಾವೇಟರ್ ಆಗಲಿ ಏನು ಉಪಯೋಗಿಸೋಕೆ ಅವಕಾಶ ಇರಲ್ಲ. ಈಗ ನಾವು ಅಡಿಕೆ ಕೆಡಬೇಕು ನಾಳೆ ನಾಡಿದ್ರಲ್ಲಿ ಅಂತ ಅಂದಾಗ ಕಸರು ಬಹಳ ಇದ್ರೆ ಕೂಲರ್ದು ಎಡವಟ್ಟಾಗುತ್ತೆ, ಬಿದ್ದವು ಕಾಯೂ ಸಿಗಲ್ಲ. ಅಂತ ಮೂಮೆಂಟ್ ಅಲ್ಲಿ ನಾವು ರೌಂಡ್ ಅಪ್ ಉಪಯೋಗಿಸ್ಲೇಬೇಕಾಗುತ್ತೆ ಸರ್. ನಿರ್ವ ಇಲ್ಲ ಅದನ್ನ ಬಿಟ್ಟು ಈಗ ನಾವು ಕಳೆ ನಂಗೆ ಕೈಯಲ್ಲೇನು ವಸ್ತುನು ಕಿತ್ತಾಕಾಗಲ್ಲ. ಆ ರೀತಿ ಇರೋದ್ರಿಂದ ರೌಂಡ್ ಅಪ್ ಒಂದ್ಸರಿ 2 ಸರಿ ಉಪಯೋಗಿಸ್ತೀವಿ ಸರ್ ಮಳೆಗಾಲದಲ್ಲಿ. 7 ವರ್ಷದ ಗಿಡ ಅಂತ ಹೇಳಿದ್ರೆ ಯಾವ್ದು ರೋಗಗಳು ಬಂದಿಲ್ಲ? ಇಲ್ಲ ಸರ್, ಇವತ್ತಿನವರೆಗೂ ಗಿಡದಲ್ಲಿ ಯಾವ ರೋಗನೂ ಇಲ್ಲ. ಯಾಕೆಂದ್ರೆ ದನಿ ಗೊಬ್ಬರ ಬಿಟ್ಟು ಸರ್ಕಾರಿ ಗೊಬ್ಬರ ಬಿಟ್ಟು ಮತ್ತೆ ಬೇರೆ ಯಾವ್ದನ್ನು ಉಪಯೋಗಿಸಿಲ್ಲ. ನೆಲ ಕಲ್ನೆಲ ಆಗಿರೋದ್ರಿಂದ ಅದು ಆಯಿ ನೀರಿಗೆ ಬಿಟ್ಕೊಂಡಿದೀವಿ. ಡ್ರಿಪ್ಪಿಗೆ ಅವಶ್ಯಕತೆ ಇಲ್ಲ ಅಂತ 15 ದಿವಸಕ್ಕೆ 1 ಸಾರಿ ನೀರು ಕೊಡ್ತೀವಿ. ಬೇರೆ ಯಾವ ರೀತಿ ರೋಗಗಳು ಕಾಣಿಸ್ಕೊಂಡಿಲ್ಲ. ಒಟ್ಟು ಓಕ್ ಆಗಿದಾವೆ ಸರ್. ಏಕೆಂದ್ರೆ ಈ ಟ್ರ್ಯಾಕ್ಟರ್ ಹೊಡಿಬೇಕಾದ್ರೂ ಮುರಿತವೆ, ಈ ದನಕರ ಯಾವಾರ ಹೋದ್ರೂ ಮುರಿತವೆ. ಓಕ್ ಇದಾವೆ, ಕಟ್ಟಿದೀವಿ, ಬರ್ತಾ ಇದಾವೆ. ಎಷ್ಟು ಕೂರಿಸಿದಾರೆ ಅಡಿಕೆ ಗಿಡ ಸರ್? 580 ಕೂತಿದೆ ಸರ್ ನಮ್ದು. 1 ಎಕರೆ ತೋಟದಲ್ಲಿ 580 ಗಿಡ ಕೂತಿದ್ದಾವೆ. ಅಂದ್ರೆ ಎಷ್ಟಡಿ ದಾಯ ಮಾಡಿದ್ರು ಸರ್? ನಮ್ದು 8x8.5 ದಾಯ. 8x8.5 ದಾಯದಲ್ಲಿ ನಾವು ಟ್ರ್ಯಾಕ್ಟರ್ ತಿರುಗಿಸಾಡ್ಲಿಕ್ಕೆ ಮಾಗಿ ಮಾಡ್ಬೇಕಾದ್ರೆ ಟ್ರ್ಯಾಕ್ಟರ್ ತಿರುಗಿಸಾಡ್ಲಿಕ್ಕೆ ನಮಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟು ಅನುಕೂಲ ಮಾಡ್ಕೊಂಡಿದ್ವಿ. ಒಂದ್ ಸೈಡ್ ಅಲ್ಲಿ 12 ಅಡಿ ದಾರಿ ಬಿಟ್ಕೊಂಡಿದೀವಿ ತೋಟಕ್ಕೆ. ಗೊಬ್ಬರನೋ ಇನ್ನೊಂದೋ ಏನಕರ ಕೆಲ್ಸಗಳಿಗೆ ಬೇಕು ಅವಶ್ಯಕತೆ ಇರುತ್ತೆ ಅನ್ನೋ ಉದ್ದೇಶಕ್ಕೆ 12 ಅಡಿ ದಾಯ ಬಿಟ್ಕೊಂಡಿದ್ವಿ ಸರ್ ಒಂದ್ ಸೈಡ್ಗೆ. ಹೂವಿಗೆ ಪರ್ಯಾಯವಾಗಿ ಅಡಿಕೆ ಗಿಡನ? ಇಲ್ಲ ಸರ್, ಹೂ ಬೆಳೆಯೋದೆ ಭೂಮಿ ಬೇರೆ. ಅಂದ್ರೆ ಹೂವಲ್ಲಿ ಬಂದಿಲ್ಲ ಅಂತಂದ್ರೆ ಇಲ್ಲಿದ್ರಲ್ಲಿ ಆದಾಯ ಬರೋದು ಸರ್? ಅದು ಭೂಮಿ ಇದ್ದಾಗ ನಾವು ರೈತರು ಅಂದಾಗ ಒಂದೇ ಬೆಳೆಗೆ ಇರಕ್ಕಾಗಲ್ಲ ಸರ್. ನಾವು ಅಡಿಕೆನೂ ಮಾಡ್ತೀವಿ, ಭತ್ತನೂ ಮಾಡ್ತೀವಿ, ಜೋಳನೂ ಹಾಕ್ತಿವಿ, ಹೂನು ಮಾಡ್ತೀವಿ. ಆಯಾ ಟೈಮಿಗೆ ಸಮಯ ಸಂದರ್ಭಕ್ಕೆ ನಮಗೆ ಅವಶ್ಯಕತೆ ಏನಿರುತ್ತೆ, ಮಾರ್ಕೆಟ್ ಯಾವ್ದಿರುತ್ತೆ ಆ ಮೂಲಕ ಹೋಗ್ತೀವಿ. ಒಟ್ಟಲ್ಲಿ ಕೃಷಿ ಮಾಡೋದ್ರಿಂದ ಉತ್ತಮ? ಉತ್ತಮ ಸರ್. ಸರ್ ನಾನು ಗಳಿಸಿರೋ ಆದಾಯದ ಪ್ರಕಾರ ಅಂದ್ರೆ ಸದ್ಯ ನನ್ನ ಮನೆ ನಡೀತಾ ಇರೋದು ಕೃಷಿಯಿಂದಾನೆ ಸರ್. ಅದರಲ್ಲೇನು 2 ಮಾತಿಲ್ಲ. ಕಷ್ಟ ಸುಖ ಇದಾವೆ ಸರ್. ಕೃಷಿಲೇ ಆಧುನಿಕತೆ ಬರ್ತಾ ಇದೆ. ಆಧುನಿಕತೆನ ಬಳಸಲಿಕ್ಕೆ ನಮಗೆ ಬಂಡವಾಳದ ಕೊರತೆನೂ ಇರಬಹುದು, ಇನ್ನೊಂದು ಇರಬಹುದು. ಅದರಲ್ಲಿ ನಾವು ಒಂದು ಸ್ವಲ್ಪ ಆಧುನಿಕತೆನ ಬಳಸ್ಕೊಂಡು ಮುಂದುವರ್ಕೊಂಡು ಹೋದ್ರೆ ಕೃಷಿಲಿ ಒಳ್ಳೆ ಆದಾಯ ಇದೆ ಸರ್. ಎಲ್ಲಿ ತನಕ ಓದಿದಿರ ಸರ್? ನಾನು BA ಆಗಿದೆ ಸರ್. ಕೃಷಿಗೆ ಆಸಕ್ತಿ ಯಾಕೆ ಬಂತು ಸರ್? ನಂದು BA ಮುಗಿದ್ಮೇಲೆ ನಾನು ಕಾಲೇಜಿಗೆ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಇದ್ದಾಗ ತಮ್ಮ ಚಿಕ್ಕವನು ಓದ್ತಾ ಇದ್ದ, ಅಕ್ಕನ ಮದುವೆ ಮಾಡಿಕೊಟ್ಟಿದ್ವಿ. ತಂದೆ ಹಾರ್ಟ್ ಪೇಷಂಟು, ಅವರಿಗೆ ಒಂದು ಸಾರಿ ಹಾರ್ಟ್ ಅಟ್ಯಾಕ್ ಆಯ್ತು. ಆ ನಂತರ ನಮ್ಮ ತಂದೆಯವರ ನಂತರದಲ್ಲಿ ಕೃಷಿ ಭೂಮಿ ನೋಡ್ಲಿಕ್ಕೆ ನಾನೇ ಈ ಕಡೆ ಬರಬೇಕಾಯ್ತು. ಯಾಕೆಂದ್ರೆ ತಮ್ಮ ಇನ್ನು ವಯಸ್ಸಲ್ಲಿ ಚಿಕ್ಕವನಿದ್ದ ಓದ್ತಾ ಇದ್ದ, ಹಾಗಾಗಿ ಈ ಕಡೆ ಒಲವು ಬಂತು ಸರ್. ಒಟ್ಟಲ್ಲಿ ಚಂದ್ರಶೇಖರ್ ಅವರೇ, ಈ

ಕೆಳದಿ ಶೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿ ನಡೆಯುವ ಕೃಷಿ ಮತ್ತು ತೋಟಗಾರಿಕಾ ಮೇಳ 2024 ಕುರಿತು ಮಾಹಿತಿ ಪ್ರಸಾರವಾಯಿತು. ರೀ ಮಾಲತಿ, ನಮ್ಮ ಯಜಮಾನರ ಜೊತೆ ಶಾಪಿಂಗ್ ಹೋಗಿದ್ದೆ. ಫ್ರಿಡ್ಜ್ 18,000. ಅಯ್ಯೋ ನಿನ್ನ. ಟಿವಿ 14,000. ಎಲ್ಲ ಇವಳ. ಈ ವಾಷಿಂಗ್ ಮಷಿನ್ 8,000. ಶಿವನೇ ಗತಿ. ಕೇಳುಗರೆ, ನೀವು ಮಿಕ್ಸಿ ವಾಷಿಂಗ್ ಮಷಿನ್ ಬಳಸ್ತಾ ಇರ್ತೀರಾ ಅಲ್ವಾ? ಮನೆ ಕೂಡ ಕಟ್ಟಿಸ್ತಾ ಇರ್ತೀರಾ? ವ್ಯಾಪಾರಿಗಳಾಗಿರ್ಲಿ, ವೈದ್ಯರಾಗಿರ್ಲಿ, ಕೃಷಿಕರಾಗಿರಲಿ, ಓಡಾಟ ಮಾಡುವವರಾಗಿರಲಿ, ಪೆಟ್ರೋಲ್ ಸಿಗದೆ ಹೋದರೆ ಕಾಲೆ ಕಾರು ನೆನಪಿರಲಿ. ಕೇಳುಗರೆ, ಹಲವು ವೈಜ್ಞಾನಿಕ ವಿಧಾನವನ್ನು ಗೊತ್ತಿಲ್ಲದೇನೆ ಬಳಸ್ತಾ ಇರ್ತೇವೆ. ಇಂತಹ ವೈಜ್ಞಾನಿಕ ಹಾಗೂ ತಾಂತ್ರಿಕ ಮಾಹಿತಿ ನೀಡುವ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಕಾರ್ಯಕ್ರಮ ಸರಣಿ JNNC ಶಿವಮೊಗ್ಗ ಇವರ ಸಹಯೋಗದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 9:05. ಕೇಳಿ, ಶಿವಮೊಗ್ಗದ JNNC ಸಹಯೋಗದ ಕಾರ್ಯಕ್ರಮ ಸರಣಿ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ಪ್ರತಿ ಬುಧವಾರ ಬೆಳಗ್ಗೆ